ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷಿರಂಗದೊಳಗ ಏನದ ಅಂತ ನೋಡೋಣ. ನಮ್ಮ ಇವತ್ತಿನ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ, ಆನಂತರ ಸಮಕ್ಷಮ ನೇರ ಫೋನಿನ್ ಕಾರ್ಯಕ್ರಮ. ರೈತರಿಗೆ ದಿನನಿತ್ಯದ ಕೃಷಿಯಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಜ್ಞರಿಂದ ಪರಿಹಾರ. ಇಂದಿನ ವಿಷಯ ಮುಂಗಾರು ಹಂಗಾಮಿಗಾಗಿ ಬೀಜಗಳ ಲಭ್ಯತೆ, ಬೀಜೋಪಚಾರ ಹಾಗೂ ಬಿತ್ತನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿಯ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್, ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್ ಹಾಗೂ ಕಲಬುರಗಿಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಗಳಾಗಿರುವ ಡಾ ಮುನಿಸ್ವಾಮಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರುಳಿ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 295986, 295987, ಎಸ್ಟಿಡಿ ಕ್ರಮಾಂಕ 08472. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ನಿತ್ಯ ಮೇಘ ಸಂದೇಶ ಮೂಡಿಬರಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. सोलापूर जिल्ह्यातील NABH व NABL मान्यता प्राप्त एकमेव मल्टी सुपर स्पेशालिटी हॉस्पिटल, अत्याधुनिक उपचार, सर्वोत्कृष्ट आरोग्य सेवा, अश्विनी सहकारी रुग्णालय, उत्तर सदर बाजार, सोलापूर. फोन 02-17-231-9900. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು, ಯಾದಗಿರಿ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 50%. ಬೀದರ್ ಜಿಲ್ಲೆಯೊಳಗ 40%, ವಿಜಯಪುರ ಜಿಲ್ಲೆಯೊಳಗ 65%, ಕೊಪ್ಪಳ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 60%, ಅಲ್ಲದೆ ಬಳ್ಳಾರಿ ಜಿಲ್ಲೆಯೊಳಗ 45% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಮೇಘ ಸಂದೇಶ ಕೇಳಿದಿರಿ. ಇದೀಗ ಸಮಕ್ಷಮ ನೇರ ಫೋನಿನ್ ಕಾರ್ಯಕ್ರಮ. ರೈತರಿಗೆ ದಿನನಿತ್ಯದ ಕೃಷಿಯಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಜ್ಞರಿಂದ ಪರಿಹಾರ. ವಿಷಯ ಮುಂಗಾರು ಹಂಗಾಮಿಗಾಗಿ ಬೀಜಗಳ ಲಭ್ಯತೆ, ಬೀಜೋಪಚಾರ ಹಾಗೂ ಬಿತ್ತನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕಲಬುರಗಿಯ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್, ಕಲಬುರಗಿಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್ ಹಾಗೂ ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಗಳಾಗಿರುವ ಡಾ ಮುನಿಸ್ವಾಮಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರುಳಿ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 295986, 295987, ಎಸ್ಟಿಡಿ ಕ್ರಮಾಂಕ 08472. ಇದೀಗ ನಾವು ನೇರ ಫೋನಿನ್ ಕಾರ್ಯಕ್ರಮಕ್ಕಾಗಿ ಭಾಷಣ ಸ್ಟುಡಿಯೋಕ್ಕೆ ಹೋಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಸಮಕ್ಷಮ ನೇರ ಪ್ರಸಾರದ ಫೋನಿನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಮ್ಮ ಸಲಹೆ ಸೂಚನೆ ನೀಡುವುದಕ್ಕೆ ಮತ್ತು ತಮ್ಮ ಪ್ರಶ್ನೆಗಳ ಪರಿಹಾರ ಮಾಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ 3 ಅತಿಥಿಗಳಿದ್ದಾರೆ. ಕಲಬುರಗಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿರುವಂತಹ ಸಮದ್ ಪಟೇಲ್ ಅವರು, ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ಶಾಸ್ತ್ರಜ್ಞರಾಗಿರುವಂತಹ ಡಾ ಜಹೀರ್ ಅಹಮದ್ ಅವರು, ಆಮೇಲೆ ಕಲಬುರಗಿಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ತಳಿ ವಿಜ್ಞಾನಿಯಾಗಿರುವಂತಹ ಡಾ ಮುನಿಸ್ವಾಮಿ ಅವರು ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದೊಳಗೆ ಇದ್ದಾರೆ. ಎಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದ ವಿಷಯ ತಮಗೆ ಈಗಾಗಲೇ ಗೊತ್ತಾಗಿದೆ. ಈ ಸಲ ನಾವು ಬೀಜಗಳ ಬಗ್ಗೆ, ಬೀಜಗಳ ಲಭ್ಯತೆ ಬಗ್ಗೆ, ತಳಿಗಳ ಬಗ್ಗೆ, ಆಮೇಲೆ ಕೃಷಿ ಇಲಾಖೆಯಿಂದ ಏನೇನು ಬೀಜ ಹಂಚಿಕೆ ಮಾಡುವಂತಹ ಕಾರ್ಯಕ್ರಮಗಳಾದವ, ಸೌಲಭ್ಯಗಳಾದವ, ಅವುಗಳ ಬಗ್ಗೆ ಮಾತಾಡೋಣ. ಅದರ ಜೊತೆಗೆ ವಿಶೇಷವಾಗಿ ಬೀಜೋಪಚಾರದ ಕೆಲಸ ಕೂಡ ನಮಗೆ ಬಹಳ ಮುಖ್ಯವಾಗ್ತದೆ. ಈ ಸಂದರ್ಭದೊಳಗೆ ಯಾವ ರೀತಿ ವೈಜ್ಞಾನಿಕವಾಗಿ ಬೀಜೋಪಚಾರ ಮಾಡಬೇಕು, ಈ ಎಲ್ಲ ವಿಷಯಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡೋಣಂತ. ಅಂಥ ವಿಷಯಗಳ ಬಗ್ಗೆ ತಮಗೇನಾದರೂ ಸಮಸ್ಯೆಗಳಿದ್ದು ಅಂತಂದ್ರೆ ತಾವು ನಮಗೆ ಕರೆ ಮಾಡಬಹುದು. ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2959986, ಇನ್ನೊಂದು ದೂರವಾಣಿ 2959987, ಕಲಬುರಗಿಯ ಎಸ್ಟಿಡಿ ಕೋಡ್ 08472. ಆದ್ರೆ ಮೊದಲಿಗೆ ನಾವು ನಮ್ಮ ತಜ್ಞರು ಏನ್ ಹೇಳ್ತಾರ ಅನ್ನೋದನ್ನ ಕೇಳೋಣ. ಆ ನಂತರ ಒಂದು 10 ನಿಮಿಷ ತಮಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇರ್ತದೆ. ಅವಾಗ ನಾವು ನಮ್ಮ ಫೋನ್ ಲೈನ್ಗಳನ್ನು ಓಪನ್ ಮಾಡ್ತೀವಿ. ಅವಾಗ ತಮ್ಮ ಪ್ರಶ್ನೆಗಳನ್ನು ತಾವು ನೇರವಾಗಿ ತಜ್ಞರಿಗೆ ಕೇಳಬಹುದು. ಒಂದು ಸಂತೋಷದ ವಿಷಯದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ. ತಾವೆಲ್ಲ ಮಾನ್ಸೂನ್ ಸಲುವಾಗಿ ಕಾಯ್ತಾ ಇದ್ರಿ, ಈ ಸಲ ಮಾನ್ಸೂನ್ ಇನ್ನೂ ಬರಲಿಲ್ಲ ಅನ್ನುವಂತಹ ಒಂದು ಕಾತರದೊಳಗೆ ತಾವು ಇದ್ರಿ. ಈಗ ಭಾರತೀಯ ಹವಾಮಾನ ಇಲಾಖೆಯವರು ಇವತ್ತು ಘೋಷಣೆ ಮಾಡಿದ್ದಾರೆ, ಡಿಕ್ಲೇರ್ ಮಾಡಿದ್ದಾರೆ ಏನು ಅಂತಂದ್ರೆ, ಮಾನ್ಸೂನ್ ಕೇರಳ ತೀರಕ್ಕೆ ಬಂದಿದೆ, ಕೇರಳವನ್ನು ಪ್ರವೇಶ ಮಾಡಿದೆ ಇವತ್ತಿನ ದಿವಸ. ಇನ್ನು ಕೆಲವು ದಿನಗಳಲ್ಲಿ ಅದು ಕರ್ನಾಟಕವನ್ನು ಕೂಡ ಪ್ರವೇಶ ಮಾಡುತ್ತದೆ, ಆಮೇಲೆ ನಮ್ಮ ಭಾಗವನ್ನು ಕೂಡ ಅದು ಪ್ರವೇಶ ಮಾಡುತ್ತದೆ. ಈ ನಡುವೆ ಏನಾಗ್ತದೆ ಅಂತಂದ್ರೆ ಬಿಪೋರ್ಜಯ ಅನ್ನುವಂಥ ಚಂಡಮಾರುತದ ಬಗ್ಗೆ ನಾವು ತಮಗೆ ಹೇಳಿದ್ವಿ. ಆ ಬಿಪೋರ್ಜಯ ಚಂಡಮಾರುತದ ಸಹಾಯದಿಂದಾಗಿ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಇದು ಕೂಡ ತಮ್ಮ ಗಮನದೊಳಗೆ ಇರಬೇಕು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಈಗ ಮಾನ್ಸೂನ್ ಬರುವಂತಹ ಒಂದು ಕಾಲ ಕೂಡ ಸಿದ್ಧ ಆಯಿತು, ಆಮೇಲೆ ನಮ್ಮಲ್ಲಿ ತೇವಾಂಶ ಹೆಚ್ಚಾಗುವಂತಹ ಒಂದು ಕಾರ್ಯ ಕೂಡ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದೊಳಗೆ ಸಲಹೆ ಸೂಚನೆ ನಾವು ತಗೊಂಡು ವೈಜ್ಞಾನಿಕವಾಗಿ ಕೃಷಿ ಮಾಡಿದ್ರೆ ನಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗ್ತಾವ ಅನ್ನುವಂತಹ ಒಂದು ವಿಚಾರ. ಅದಕ್ಕೆ ಮೊದಲಿಗೆ ನಾವು ತಳಿಗಳ ಬಗ್ಗೆ ಯಾವ ತಳಿ ಸೆಲೆಕ್ಟ್ ಮಾಡ್ಕೋಬೇಕು, ಅದನ್ನು ಯಾವ ರೀತಿ ನಾವು ಅದರ ವಿಶೇಷ ಗುಣಧರ್ಮಗಳೇನು ಇವನ್ನೆಲ್ಲ ತಿಳ್ಕೊಂಡು ಕೃಷಿ ಮಾಡೋಣ. ಅದಕ್ಕೆ ನಮ್ಮ ಡಾಕ್ಟರ್ ಮುನಿಸ್ವಾಮಿ ಅವರು ತಮಗೆ ತಳಿಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಡಾಕ್ಟರ್ ಮುನಿಸ್ವಾಮಿ ಅವರು ಧನ್ಯವಾದಗಳು ಸರ್. ಈಗ ತಳಿಗಳ ಬಗ್ಗೆ ತಿಳ್ಕೋಬೇಕಂತ ಹೇಳಿದ್ರೆ ಮುಂಗಾರು ಹಂಗಾಮಿಗೆ ಸಾಕಷ್ಟು ಬೆಳೆಗಳನ್ನು ನಾವು ಬಿತ್ತಬಹುದು. ಅದರಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ ತೊಗರಿ, ಹೆಸರು, ಉದ್ದು, ಸೋಯಾವರೆ, ಎಳ್ಳು, ಸಜ್ಜೆ, ಸೂರ್ಯಕಾಂತಿ, ಹತ್ತಿ, ಈ ಎಲ್ಲ ಬೆಳೆಗಳನ್ನು ನಾವು ಬೆಳಿಬಹುದು. ಇದರಲ್ಲಿ ನಮ್ಮ ಒಂದು ಭಾಗದಲ್ಲಿ ಮುಖ್ಯವಾದ ಬೆಳೆ ಅಂತ ಹೇಳಿದ್ರೆ ತೊಗರಿ. ಇದರಲ್ಲಿ ತಳಿಗಳು 4 ತಳಿಗಳಿದಾವೆ. ಅದರಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣಂತೆ. ಮೊದಲನೇದಾಗಿ ಅಂತ ಹೇಳಿದ್ರೆ TS3R ಅನ್ನೋ ಒಂದು ತಳಿ. ಇದು ಒಂದು ಬೇಗ ಮಾಗುವಂತ ತಳಿ, ಬಹಳ ಪ್ರಚಲಿತ ಇದ್ದಂತ ತಳಿ. ಆದ್ರೆ ಇತ್ತೀಚೆಗೆ ಒಂದು ನೆಟ್ಟರೋಗದ ಸಮಸ್ಯೆಯಿಂದ ಇದರ ಒಂದು ಕ್ಷೇತ್ರ ಕಡಿಮೆ ಆಗ್ತಾ ಇದೆ, ಆ ರೋಗ ಹೆಚ್ಚಾಗಿ ಅದಕ್ಕೆ ಬಾಧಿಸ್ತಾ ಇದೆ. ಈ ತಳಿಯನ್ನ ಯಾವ ರೈತರು ಬೆಳಿಬಹುದು ಅಂತ ಹೇಳಿದ್ರೆ, ಕಳೆದ ವರ್ಷ ಯಾವ ಹೊಲದಲ್ಲಿ ನೆಟೆ ರೋಗ ಬಂದಿಲ್ಲ ಅಂತ ರೈತರು, ಮತ್ತೆ ಈ ವರ್ಷ ಹೊಸದಾಗಿ ತೊಗರಿ ಬೆಳೆಯಂತ ರೈತರು, ಅಂದ್ರೆ ಬೆಳೆ ಕಳೆದ ಬಾರಿ ಬೆಳೆ ಪರಿವರ್ತನೆ ಆಗಿ ಅಥವಾ ಕಳೆದ 2-3 ವರ್ಷಗಳಲ್ಲಿ ಬೇರೆ ಬೆಳೆಯನ್ನ ಬೆಳೆದು ತೊಗರಿ ಬೆಳೆಯಲಾರದೆ ಇದ್ದು ಈ ವರ್ಷ ಹೊಸದಾಗಿ ಫ್ರೆಶ್ ಆಗಿ ಬೆಳೆಯತಕ್ಕಂತ ಒಂದು ರೈತರು ಇದನ್ನ ಈ TS3R ತಳಿಯನ್ನ ಬೆಳಿಬಹುದು. ಅಂದ್ರೆ ಅದು ಹೊಸ ಮಣ್ಣಿನಲ್ಲಿ ಯಾವುದೇ ರೋಗಗಳು ಇರೋದಿಲ್ಲ, ಹಾಗಾಗಿ ಅದನ್ನ ಬೆಳಿಲಿಕ್ಕೆ ಅಡ್ಡಿ ಇಲ್ಲ. ಆದರೆ ಎಲ್ಲಿ ಒಂದು ರೋಗದ ಸಮಸ್ಯೆ ಕಾಡಿದೆ ಅಂತ ರೈತರು ಖಂಡಿತವಾಗಿ ಬೇರೆ ತಳಿಗಳನ್ನ ಆಯ್ಕೆ ಮಾಡಬೇಕು ಅಥವಾ ಬೆಳೆ ಪರಿವರ್ತನೆಯನ್ನಾದರೂ ಮಾಡಬೇಕು. ಇನ್ನು ಎರಡನೇ ತಳಿ ಅಂತ ಹೇಳಿದ್ರೆ ನಮಗೆ JRG 811 ಅನ್ನೋ ಒಂದು ತಳಿ ಇದೆ. ಈ ಒಂದು ತಳಿಯನ್ನ ಎಲ್ಲಿ ಆಳವಾದ ಕಪ್ಪು ಭೂಮಿ ಇದೆ ಅಥವಾ ಮತ್ತು ಒಂದು ನೀರು ಕೊಡಲಿಕ್ಕೆ ಎಲ್ಲಿ ಸಾಧ್ಯ ಇದೆ ಅಂತ ಕಡೆ ರೈತರು ಇದನ್ನ ಬೆಳಿಬಹುದು. ಇದು ಸುಮಾರು 165-170 ದಿವಸಕ್ಕೆ ಬರುತ್ತೆ. ಇದರ ಜೊತೆಗೆ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ನೆಟ್ಟೆ ನಿರ್ವಹಣಾ ಕ್ರಮಗಳನ್ನು ಏನು ಇಲಾಖೆ ಮತ್ತು ಕೃಷಿ ಇಲಾಖೆ ಮತ್ತು ವಿಶ್ವವಿದ್ಯಾಲಯದಿಂದ ಏನು ಸೂಚನೆಗಳನ್ನು ಕೊಡ್ತಾರೆ ಅದನ್ನೆಲ್ಲ ತಾವು ಬಳಸಿ ನೆಟ್ಟೆ ನಿರ್ವಹಣೆ ಕ್ರಮಗಳನ್ನು ಕೈಗೊಳ್ಳಬೇಕು. ತಾವು ಯಾವುದೇ ಬೆಳೆ ಬೆಳೆದು ಸಹಿತ ಈ ಸ್ಥಿತಿ ಒಂದು ಈ ಸಮಸ್ಯೆ ಒಂದು ಉದ್ಭವಿಸುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಸುಧಾರಿತ ಬೇಸಾಯ ಕ್ರಮಗಳೇನಿದಾವೆ ಅದನ್ನ ಕಾಲಕಾಲಕ್ಕೆ ತಕ್ಕಾಗಿ ತಾವು ಅಳವಡಿಸಿಕೋಬೇಕು. ಈಗ ಇದನ್ನ ಈ ಜಿಆರ್ಜಿ 811 ತಳಿಯನ್ನು ಬೆಳೆಯಬೇಕಾದ್ರೆ ಆಳವಾದ ಕಪ್ಪು ಭೂಮಿ ಅವಶ್ಯಕತೆ ಮತ್ತು ಒಂದು ನೀರಿನ ಕೊಡುವ ಒಂದು ಸಾಧ್ಯತೆ ಇರುವಂತಹ ರೈತರು ಬೆಳೆಯಬಹುದು. ಮತ್ತೆ ಮೂರನೇ ತಳಿ ಅಂತ ಹೇಳಿದ್ರೆ ಜಿಆರ್ಜಿ 152 ಅನ್ನೋ ತಳಿ, ಇದು ಭೀಮಾ ಅನ್ನೋ ಒಂದು ಹೆಸರಿನಿಂದ ಕರೀತಾರೆ. ಇದು 165 ದಿವಸಕ್ಕೆ ಕಟಾವಿಗೆ ಬರುತ್ತೆ. ಇದು ಕೂಡ ಎಲ್ಲಿ ಆಳವಾದ ಕಪ್ಪು ಭೂಮಿ ಇದೆ ಅಲ್ಲಿ ರೈತರು ಬೆಳೆಯಬಹುದು. ಇದಲ್ಲದೆ ಒಂದು ದೀರ್ಘಾವಧಿ ತಳಿ BSMR 736 ಅನ್ನೋ ತಳಿ ಇದೆ. ಈ ತಳಿಯನ್ನ ರೈತರು ಎಲ್ಲಿ 2 ಅಥವಾ 3 ನೀರು ಕೊಡ್ಲಿಕ್ಕೆ ಸಾಧ್ಯ ಇದೆ ಮತ್ತು ಆಳವಾದ ಕಪ್ಪು ಭೂಮಿ ಇದೆ ಅಂತ ಕಡೆ ಈ ತಳಿಯನ್ನ ಬೆಳೆಯಬಹುದು. ಇದಿಷ್ಟು ಒಂದು ತೊಗರಿಯಲ್ಲಿ ಬರತಕ್ಕಂತ ತಳಿಗಳಾಯ್ತು. ಇನ್ನು ಒಂದು ಹೆಸರಿನಲ್ಲಿ ಬರತಕ್ಕಂತ ತಳಿಗಳಂತ ಹೇಳಿದ್ರೆ BGS 9 ಅನ್ನೋ ಒಂದು ತಳಿ ಇದೆ. ಇದು 70 ದಿವಸಕ್ಕೆ ಕಟಾವಾಗಿ ಬರುತ್ತೆ. ಒಂದು 100 ಕಾಳಿನ ತೂಕ ಕೂಡ ಚೆನ್ನಾಗಿದೆ. ಕಾಳು ಸಿಡಿಯುವುದು ಕಡಿಮೆ ಮತ್ತು ಬೂದಿ ರೋಗವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದೆ. ಈ ತಳಿಯ ಬಳಸಿ ರೈತರು June 30 ಈ ಒಂದು ಹೆಸರು ಬಿತ್ತನೆ ಕಾರ್ಯವನ್ನು ಕೈಗೊಳ್ಳಬಹುದು. ಅದಲ್ಲದೆ Selection 4 ಅನ್ನೋ ಒಂದು ತಳಿ ಇದೆ. ಇದರಲ್ಲಿ ಕೂಡ ಕಾಳು ಸಿಡಿಯೋದು ಕಡಿಮೆ. ಇದರ ಒಂದು ಬೀಜಗಳು ಲಭ್ಯ ಇರುವಂತಹ ರೈತರು ಅದನ್ನು ಕೂಡ ತಾವು ಬೆಳೀಬಹುದು. ಆದರೆ BGS 9 ಅನ್ನೋ ತಳಿ ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ಲಭ್ಯ ಇದೆ, ಮತ್ತೆ ವಿಶ್ವವಿದ್ಯಾಲಯದಲ್ಲೂ ಲಭ್ಯ ಇದೆ. ಅದನ್ನು ಬಳಸಿ June 30 ತಮ್ಮ ಬಿತ್ತನೆ ಕಾರ್ಯವನ್ನು ಮುಗಿಸಬೇಕು. ಇನ್ನು ಉದ್ದಿನಲ್ಲಿ ಹೇಳೋದಾದ್ರೆ ಈ TAU 1 ಅನ್ನೋ ಒಂದು ತಳಿ ಇದೆ. ಇದು ಒಂದು ಉತ್ತಮವಾದ ತಳಿ. ಅದಲ್ಲದೇ DU 1 ಅನ್ನೋ ಒಂದು ತಳಿ ಇದೆ, DU 1 ಅಂತ ತಳಿ. ಇವೆರಡು ತಳಿಗಳನ್ನ ರೈತರು ಬಳಸಿ ಉದ್ದನ ಬಿತ್ತನೆಯನ್ನು ಕೈಗೊಳ್ಳಬಹುದು. ಇದನ್ನು ಕೂಡ ತಾವು June 30 ಬಿತ್ತನೆ ಕಾರ್ಯವನ್ನು ಮುಗಿಸಬೇಕು. ಇನ್ನು ಸೋಯಾ ಅವರೆಯಲ್ಲಿ JS 335 ಅನ್ನೋ ಒಂದು ತಳಿ ಇದೆ. ಇದು ಒಂದು ಅಧಿಕ ಇಳುವರಿ ಕೊಡುವಂತ ತಳಿ. ಈ ತಳಿಯನ್ನ ರೈತರು ಬೆಳಿಬಹುದು. ಇದಲ್ಲದೆ DSB 21 ಅನ್ನೋ ಒಂದು ತಳಿ ಇದೆ, ಅದನ್ನು ಕೂಡ ರೈತರು ಬೆಳಿಬಹುದು. ಇದಾದ ನಂತರ ಈ ಒಂದು ಅದಲ್ಲದೇನೆ ಈ ಸೂರ್ಯಕಾಂತಿ ಮತ್ತೆ ಹತ್ತಿ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದಲ್ಲದೆ ಈ ಸಾಕಷ್ಟು ಖಾಸಗಿ ಕಂಪನಿಗಳು ಕೂಡ ಇದಾವೆ. ಅವುಗಳಲ್ಲಿ ಈಗ ಸೂರ್ಯಕಾಂತಿ ತಗೊಳ್ಳೋದಾದ್ರೆ ಕಾವೇರಿ ಒಂದು ಖಾಸಗಿ ಕಂಪನಿಯ ಬೀಜಗಳಿದಾವೆ. ಸಿಂಜೆಂಟಾ, ಅಡ್ವಾಂಟಾ ಈ ತರ ಕಂಪನಿಗಳು ಬೀಜಗಳನ್ನ ಬೇರೆ ಬೇರೆ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದಿಂದ RSFH 1887 ಅನ್ನೋ ಒಂದು ತಳಿ ಇದೆ. ಅದು ಕೂಡ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಬೀಜ ಲಭ್ಯವಿದೆ. ಅದನ್ನು ಬಳಸಿ ತಾವು ಸೂರ್ಯಕಾಂತಿಯನ್ನು ಬೆಳೆಯಬಹುದು. ಇನ್ನು ಹತ್ತಿಯಲ್ಲಿ ಕೂಡ ಸಾಕಷ್ಟು ಖಾಸಗಿ ಕಂಪನಿಗಳ ಬೀಜಗಳಿದ್ದಾವೆ. ರಾಶಿ ಸೀಡ್ಸ್ ಇರಬಹುದು, ಅಜಿ ಸೀಡ್ಸ್ ಇರಬಹುದು, ಬಯೋ ಸೀಡ್ಸ್, ನುಜಿವಿಡ್ ಸೀಡ್ಸ್ ಈ ತರದ ಕಂಪನಿಗಳು ಸಾಕಷ್ಟು ತಳಿಗಳನ್ನ ಬಿಡುಗಡೆ ಮಾಡಿದರೆ ಅವುಗಳನ್ನ ತಾವು ಬಳಸಿ ಒಂದು ಉತ್ತಮವಾದ ಬೆಳೆಗಳನ್ನ ಬೆಳೆಯಬಹುದು. ಆದರೆ ಮತ್ತೆ ಎಳ್ಳಿನಲ್ಲಿ ತಾವು ತಳಿಗಳನ್ನು ಗಮನಿಸಬೇಕಾದ್ರೆ DSS 9 ಅನ್ನೋ ಒಂದು ತಳಿ ಇದೆ. ಅದನ್ನು ಬಳಸಿ ಎಳ್ಳಿನ ಬಿತ್ತನೆ ಕಾರ್ಯವನ್ನು ಕೈಗೊಳ್ಳಬಹುದು. ಇವಿಷ್ಟು ಸಂಕ್ಷಿಪ್ತವಾಗಿ ತಳಿಗಳ ಬಗ್ಗೆ ಮಾಹಿತಿ ಇದೆ. ಮತ್ತೆ ಏನಾದರೂ ಪ್ರಶ್ನೆಗಳು ಬಂದಾಗ ನಾನು ಅದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಡ್ತೇನೆ. ಒಳ್ಳೆಯದು ಡಾಕ್ಟರ್ ಮುನಿಸ್ವಾಮಿ ಅವರೇ, ಸಾಕಷ್ಟು ವಿಚಾರಗಳನ್ನ ನಮ್ಮ ರೈತ ಬಾಂಧವರಿಗೆ ಹೇಳಿದ್ರಿ. ಕ್ಲುಪ್ತವಾಗಿ ತಳಿಗಳ ಬಗ್ಗೆ, ಅವುಗಳ ಗುಣಧರ್ಮಗಳ ಬಗ್ಗೆ ತಾವು ಹೇಳಿದ್ರಿ. ಈಗ ನಾವು ಮುಂದುವರಿಯೋಣಂತ ಬೀಜೋಪಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವು ಮಾಡಿಕೊಳ್ಬೇಕಾಗಿದೆ. ಅದು ಮಾಡಲೇಬೇಕಾದಂತಹ ಒಂದು ಅನಿವಾರ್ಯತೆ ತಮ್ಮ ಮುಂದದ ಅಂತ ಹೇಳಿ ತಿಳ್ಕೊಂಡು ಬೀಜೋಪಚಾರವನ್ನ ಯಾವ ರೀತಿ ಮಾಡಬೇಕು ವೈಜ್ಞಾನಿಕವಾಗಿ ಅನ್ನೋದ್ರ ಬಗ್ಗೆ ಡಾಕ್ಟರ್ ಜಹೀರ್ ಅಹಮದ್ ಅವರು ಈಗ ತಮಗೆ ಮಾಹಿತಿ ನೀಡ್ತಾ ಇದ್ದಾರೆ. ಸರ್, ಹೋದ ವರ್ಷ ಒಂದು ನಾವು ನೋಡಿದ್ರೆ ಜಾಸ್ತಿ ಮಳೆ ಆಗ್ಬಿಟ್ಟು ಬೇರು ಗಂಟು ರೋಗ ಈ ರೀತಿ ಪ್ರಾಬ್ಲಮ್ ಆಯ್ತು, ಅವೆಲ್ಲ ಮಣ್ಣಿನಿಂದ ಬರುವಂತಹ ಶಿಲೀಂಧ್ರಗಳೇ ಜಾಸ್ತಿ. ಸೊ ಇದಕ್ಕೋಸ್ಕರನೇ ನಾವು ಮಣ್ಣಿನಿಂದ ಬರುವಂತಹ ಶಿಲೀಂಧ್ರಗಳನ್ನು ಬೀಜೋಪಚಾರದಿಂದಲೂ ಕಂಟ್ರೋಲ್ ಮಾಡಬೇಕು, ಮಣ್ಣಿಗೂ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಈ ಎರಡು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಬೀಜೋಪಚಾರಕ್ಕೆ ಬಂದಾಗ ನಾವು ಬಹಳಷ್ಟು ನೋಡ್ತೇವೆ, ನಮ್ಮ ರೈತ ಸಂಪರ್ಕ ಕೇಂದ್ರ ಬೆಳೆದವರು ARS ಇರುವ ಕೆವಿಕೆಗಳಲ್ಲಿ ರೈತರು ಹೇಳ್ತಾರೆ ಬಿಳಿ ಪುಡಿ ಸಿಗ್ತಾ ಇದೆ, ಬಿಳಿ ಪುಡಿ ಸಿಗ್ತಾ ಇದೆ, ಆಮೇಲೆ ಕಪ್ಪು ಪುಡಿ ಸಿಗ್ತಾ ಇದೆ. ಆ ಬಿಳಿ ಪುಡಿ ಅಂದ್ರೆ ಏನು, ಕಪ್ಪು ಪುಡಿ ಅಂದ್ರೆ ಏನು, ಅದರ ಬಗ್ಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಟ್ರೈಕೋಡರ್ಮಾ ಅಂತ ಬಿಳಿ ಪುಡಿ ಸಿಗುತ್ತೆ, ಅದು ಜೈವಿಕ ಶಿಲೀಂಧ್ರ, ಅದನ್ನು ಮಣ್ಣಿನಿಂದ ಬರುವಂತದ್ದು ಮತ್ತು ಬೀಜದಿಂದ ಬರುವಂತಹ ರೋಗಗಳನ್ನು ಅದು ಕಂಟ್ರೋಲ್ ಮಾಡುತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್. ಅದೇ ರೀತಿ ರೈಸೋಬಿಯಂ ಅಂತ ಪುಡಿ ಇದೆ, ಅದು ಕೂಡ ನಾವು ಬಹಳಷ್ಟು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕಪ್ಪು ಮಣ್ಣಿಂದ ನಾವು ನೋಡ್ತಾ ಇದೇವೆ. ನಾಡಿಲೇಷನ್ ಅಂದ್ರೆ ಸಾರಜನಕ ಸ್ಥಿರೀಕರಣ ಕೂಡ ಬಹಳಷ್ಟು ಇಂಪಾರ್ಟೆಂಟ್, ಅದಕ್ಕೆ ಯೂಸ್ ಬಿಟ್ಟಿವೆ. ಆಮೇಲೆ ರಂಜಕ ಕರಗಿಸುವ ಗೊಬ್ಬರ ಕೂಡ ಸಿಗ್ತಾ ಇದೆ, ಅದು ಕೂಡ ರೈತರು ರಂಜಕ ಸಪ್ಲೈ ಕ್ರಿಯೆಗೆ ಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಂಶೋಧನಾ ಕೇಂದ್ರ, ಕೃಷಿ ಸಂಶೋಧನಾ ಕೇಂದ್ರ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಮಾಡಿದೆ ರೈಸೋಬಿಯಂ ಮತ್ತು ಅದು ಕೂಡ ರೈತರು 5 ml/kg ಆಗಿ ಯೂಸ್ ಮಾಡಬಹುದು. ಆಮೇಲೆ ರೈತರು ಟ್ರೈಕೋಡರ್ಮೋನ್ ಯೂಸ್ ಮಾಡಬೇಕಾದ್ರೆ ಎಕರೆಗೆ ಒಂದು 20 grams 5 kg ಬೀಜ ತೊಗರಿ ಬೀಜಕ್ಕೆ ಹಾಕಬೇಕಾಗುತ್ತೆ. ಅದೇ ರೀತಿ ರೈಸೋಬಿಯಂ ಮತ್ತೆ ಸಾರಜನಕ ಸ್ಥಿರೀಕರಣವಂತ PSB ಕೂಡ 200-200 grams ಅಷ್ಟು ಒಂದು 5 kg ಬ್ಯಾಗ್ಗೆ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಆಗಿನೂ ಕೆಲವು ರೈತರು ಕೆಲವೊಮ್ಮೆ ಬೆಲ್ಲದ ಪಾಕ ಹಾಕಿ ಟ್ರೀಟ್ಮೆಂಟ್ ಮಾಡ್ತಾರೆ. ದಪ್ಪ ಬೆಲ್ಲದ ಪಾಕ ಮಾಡಿದ್ರೆ ಇಳಿಯಲ್ಲ, ಎಲ್ಲ ಬ್ಲಾಕ್ ಆಗ್ತಾ ಇದೆ. ಫ್ಯಾಕ್ಟ್ರಿ ಕೆಲಸ, ಟಿಲ್ಲರ್ ಇದ್ರ ಕೆಲಸ, ಆಮೇಲೆ ಬೊಕ್ಕಕ್ಕೆ ಹಾಕುವಂತ ಕೆಲಸ ಇದೆ. ಜಸ್ಟ್ ಏನು 200-300 ಅಂದ್ರೆ 200-300 grams ಬೆಲ್ಲದ ಪಾಕವನ್ನು ಅರ್ಧ ಲೀಟರ್ ಅಥವಾ 600 ml ವಿತಿನ್ 1 liter ಆಗ್ಬೇಕಾಗುತ್ತೆ. ಒಂದು ಪಾಕ ಮಾಡಿಕೊಂಡು ಬಿಸಿ ಆಗಿರಬಾರ್ದು, ಅದು ಫುಲ್ ತಣ್ಣಗಾಗಿರ್ಬೇಕು. ತಣ್ಣಗಾಗಿದ್ಮೇಲೆ ಅವರನ್ನು ಅದನ್ನು ಬೀಜೋಪಚಾರಕ್ಕೆ ಯೂಸ್ ಮಾಡಬೇಕಾಗುತ್ತೆ. ಇನ್ನೂ ಕೆಲ ರೈತರು 7-8 ಗಂಟೆ ಮುಂಚೆನೆ ಬೆಲ್ಲದ ಪಾಕ ಹಾಕಿರ್ತಾರೆ, ಅದು ಕೂಡ ತಪ್ಪೆ. ಜಸ್ಟ್ ಒಂದು 30-40 ನಿಮಿಷ ಸಾಕಾಗುತ್ತೆ, ಅರ್ಧ ಸಾಕಾಗುತ್ತೆ. ಆ ಟೈಮಲ್ಲಿ ಯೂಸ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಕಂಟಿನ್ಯೂಸ್ ಮಳೆ ಬಂತು ನಮಗೆ ಬಿತ್ತನೆ ಆಗಲ್ಲ. ಕೆಲವೊಮ್ಮೆ ಕಳೆದ ರಾತ್ರಿನೇ ಮಾಡಿರ್ತಾರೆ, ಅದಕ್ಕೋಸ್ಕರ ಬೇಕಾಗಿದ್ರೆ. ಇವತ್ತು ಬಹಳಷ್ಟು RSK, KVK ಮತ್ತೆ ARS ಎಲ್ಲವೂ ಸೇರಿ ಸಂಶೋಧನಾ ಕೇಂದ್ರ ಸೇರಿ ದೊಡ್ಡ ಒಂದು ಮಟ್ಟದಲ್ಲಿ ರೈತರಿಗೆ ಬೀಜೋಪಚಾರದ ಮಾಹಿತಿ, ಆಮೇಲೆ ಮಣ್ಣು ಮೊದಲೇ ಮಣ್ಣು ಪರೀಕ್ಷೆ ಮಾಡಿದ್ದಾರೆ. ಬಹಳಷ್ಟು ಸ್ಯಾಂಪಲ್ ಗಳು ಬಂದವೆ ನಮಗೆ, ಯಾವ್ದು ಕಡಿಮೆ ಆಗಿದೆ. ಲಾಸ್ಟ್ ಟೈಮ್ ಜಾಸ್ತಿ ಮಳೆ ಆಗಿತ್ತು, ಭೂಮಿಯ ಸತ್ವ ಎಲ್ಲವೂ ಕಡಿಮೆ ಆಗಿಬಿಟ್ಟಿದೆ, ಅದ್ರ ಜೊತೆಗೆ ಆಲಿಕಲ್ಲು ಮಳೆ ಕೂಡ ಬಂದಿದೆ. ಅದರಿಂದಾಗಿ ಬಹಳಷ್ಟು ಇದೆ. ಎಷ್ಟೋ ರೈತರು ಮಾಡುವಾಗ ರಂಜಕದ ಅಂಶ ಆಮೇಲೆ ಸಾರಜನಕದ ಅಂಶ ಕೂಡ ನಮಗೆ ಕಡಿಮೆ ಆಗೋದ್ರಿಂದ ಬೀಜೋಪಚಾರ ಮೊಟ್ಟ ಮೊದಲನೇ ರೈತರು ಮಾಡಬೇಕಾಗುತ್ತೆ. ಆ ಬೀಜೋಪಚಾರ ಮಾಡಿದಂತ ರೈತರು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ತೊಗರಿ ಉದ್ದು ಹೆಸರಿಗೆ ಕಾಮನ್ ಆಗಿದೆ, ರೈಸೋಬಿಯಂ ಟ್ರೈಕೋಡರ್ಮ ಸೋಯಾಬಿನ್ ಆಗಿದೆ. ಆಮೇಲೆ ಕಾಟನ್ ಸರ್ ಹೇಳ್ತಾ ಇದ್ರು, ಕಾಟನ್ ಆಲ್ರೆಡಿ ಟ್ರೀಟೆಡ್ ಆಗಿ ಬರುತ್ತೆ ಅದು ಪ್ರೈವೇಟ್ ಕಂಪನಿಯಲ್ಲಿ, ಅದಕ್ಕೋಸ್ಕರ ಅವರು ಎಚ್ಚರಿಕೆ ಬಹಳಷ್ಟು ಗೌಚ ಟ್ರೀಟ್ಮೆಂಟ್ ಆಗಿ ಇರುತ್ತೆ. ಆಮೇಲೆ ಹೆಸರಿಗೆ ಸರ್ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಬೇಕಾಗಿಲ್ಲ ಇರುತ್ತೆ. ಆಮೇಲೆ ಗ್ರೀನ್ ಗ್ರಾಮ್ ನಮ್ಮ ಭಾಗಕ್ಕೆ ಸ್ವಲ್ಪ ಆದಾಯ ಕೊಡುವಂತ ಬೆಳೆನೇ ಆಗಿರ್ಬೋದು. ತೊಗರಿ ಒಟ್ಟಿಗೆ ಇಂಟರ್ ಕ್ರಾಪ್ ಆಗಿ ಗ್ರೀನ್ ಗ್ರಾಮ್ ಹೆಸರು ಹಾಕ್ತಾರೆ, ಏಕ ಬೆಳೆ ಆಗಿಯೂ ಹೆಸರು ಹಾಕ್ತಾರೆ. ಅಂತ ಟೈಮಲ್ಲಿ ಕೂಡ ನಮಗೆ ಅದರಲ್ಲಿ ಬೀಜೋಪಚಾರ ಬಹಳಷ್ಟು ಇಂಪಾರ್ಟೆಂಟ್. ಎಲ್ಲಕ್ಕಿಂತ ಮುಂಚೆ ಅವರು ಗೌಚೋ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಗೌಚೋ ಟ್ರೀಟ್ಮೆಂಟ್ 5 ml/kg 1 kg ಹಾಕಿದ್ರೆ ಅದರಿಂದ ನೆಕ್ರೋಸಿಸ್ ಅಂದ್ರೆ ಬಡ್ ನೆಕ್ರೋಸಿಸ್ ಅಂತಂದ್ರೆ ಒಂದು ನೆತ್ತಿ ಸುಡುವ ರೋಗ ಬರುತ್ತೆ. ಯಾವಾಗ ಮಳೆ ಗ್ಯಾಪ್ ಆಗುತ್ತೆ, ಯಾಕಂದ್ರೆ ಮುನ್ಸೂಚನೆ ಪ್ರಕಾರ ಪ್ರತಿ ವರ್ಷ ಮಳೆ ಬಂದಾಗ ಜುಲೈಯಲ್ಲಿ 10-12 ದಿನ ಗ್ಯಾಪ್ ಇರುತ್ತೆ. ಅಂತ ಟೈಮಲ್ಲಿ ರೈತರಿಗೆ ಕಷ್ಟ ಆಗುತ್ತೆ. ಎಡೆ ಪಾಸ್ ಮಾಡ್ತಾರೆ ಅಂದ್ರೆ ಇಂಟರ್ ಕಲ್ಟಿವೇಷನ್ ಮಾಡ್ತಾರೆ, ಅದು ತೇವಾಂಶ ಕಾಪಾಡ್ಕೊಳ್ಳಕ್ ನೋಡ್ತಾರೆ. ಆ ಟೈಮಲ್ಲಿನೇ ವೈಟ್ ಫ್ಲೈನ್ ಮತ್ತೆ ನುಸಿ ತ್ರಿಪ್ಸ್ ಬಾಧೆ ಕೂಡ ಜಾಸ್ತಿ ಆಗುತ್ತೆ ಮಳೆ ಗ್ಯಾಪ್ ಆದಾಗ. ಅಂತ ಟೈಮಲ್ಲಿ ಬೀಜೋಪಚಾರ ಕಡ್ಡಾಯವಾಗಿ ರೈತರು ಈಗಲೇ ಮಾಡಬೇಕಾಗುತ್ತೆ. ಯಾವ್ದು ಗೌಚದ್ದು ಅವಾಗ ಇದ್ರೆ ಮುನಿಸಂಸರ್ ಹೇಳ್ತಾ ಇದ್ರು, ಯಾವುದೇ ಆತುರ ಪಡಬೇಕಂತಿಲ್ಲ ರೈತರು. ಉದ್ದು ಹೆಸರಿಗೆ ತೊಗರಿಗೆ ಸೋಯಾಬಿನ್ಗೆ ಎಲ್ಲವೂ ಜೂನ್ ವರೆಗೆ ಫುಲ್ ಕಂಪ್ಲೀಟ್ ಟೈಮ್ ಇದೆ. ತಾವು ಕೂಡ ಈಗ ಹವಾಮಾನದ ಬಗ್ಗೆ ಹೇಳಿದ್ರಿ, ಒಂದು ಚಂಡಮಾರುತದಿಂದಾಗಿ ಒಂದೆರಡು ಮಳೆ ಆಗ್ತದೆ, ಆಮೇಲೆ ಮಾನ್ಸೂನ್ ಕೂಡ ಸೆಟ್ಟಿಂಗ್ ಆಗ್ತಾ ಇದೆ. ಸೊ ಫೋರ್ಕಾಸ್ಟ್ ಕರೆಕ್ಟ್ ಆಗ್ತಾ ಇದೆ ಮಳೆಗೆ ಸೂಚನೆ ಇದೆ. ಆಮೇಲೆ JDS ಕೂಡ ಹೇಳ್ತಾರೆ ಆದ್ರೆ ಯಾವ ರೀತಿ ಯಾವ ಸನ್ನಿವೇಶಕ್ಕೆ ಸೋಯಿಂಗ್ ಮಾಡಬೇಕು ಅಂತ, ಅದು ಕೂಡ ಇಂಪಾರ್ಟೆಂಟ್. ಈಗ ವ್ಯಾಪಕವಾಗಿ ನಾವು ನೋಡ್ಬೇಕಾದ್ರೆ ಗ್ರೀನ್ ಗ್ರಾಮ್, ಪಿಜನ್ ಪಿ ತೊಗರಿ, ಆಮೇಲೆ ಸೋಯಾಬೀನ್ ಮತ್ತೆ ಉದ್ದು, ಈ ನಾಲ್ಕು ಕಡ್ಡಾಯವಾಗಿ ಟ್ರೈಕೋಡರ್ಮ ಬೀಜೋಪಚಾರ ಮಾಡಿ, ಯಾವುದು ಮಿಸ್ ಮಾಡಬಾರ್ದು. ಟ್ರೈಕೋಡರ್ಮ ಮಾತ್ರ ಮಿಸ್ ಮಾಡಬಾರ್ದು. 4 grams/kg ಬೀಜೋಪಚಾರ ಮಾಡಿಕೊಂಡು ಬಿತ್ತನೆ ಮಾಡಿದಾಗ ಬರುವಂತ ರೋಗವನ್ನು ಹತೋಟಿ ಮಾಡಬಹುದು. ದಯವಿಟ್ಟು ರೈತರು ಬಿತ್ತನೆ ಮಾಡುವಾಗ ಟೈಮಲ್ಲಿ 50 kg ಅಂದ್ರೆ 50 kg ಎರೆಹುಳ ಗೊಬ್ಬರ ಕಂಪೋಸ್ಟ್ ಗೊಬ್ಬರಕ್ಕೆ 1 kg ಟ್ರೈಕೋಡರ್ಮ ಹಾಕಿ ಮಿಕ್ಸ್ ಮಾಡಿ ಅದನ್ನು ಸಾಲು ಸಾಲಾಗಿ ಕೊಡಿ, ಮಣ್ಣಿನಿಂದ ಬರುವಂತಹ ರೋಗಗಳನ್ನು ಕೂಡ ಹತೋಟಿ ಮಾಡಬಹುದು. ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ ಬೀಜೋಪಚಾರದ ಬಗ್ಗೆ ಡಾಕ್ಟರ್ ಜಹೀರ್ ಅಹಮದ್ ಅವರೇ. ಈಗ ಒಂದು ಕರೆಯನ್ನು ತಗೋಣ, ಕರೆ ಯಾರಿದ್ದಾರೆ ನೋಡೋಣ. ಹಲೋ ಹಲೋ, ಆಕಾಶವಾಣಿ ಸಮಕ್ಷಮ ಕಾರ್ಯಕ್ರಮ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಸರ್, ನಾವು ಉಪ್ಲಾವ್ನಿಂದ ಕಲ್ಬುರ್ಗಿ ತಾಲೂಕು ಉಪ್ಲಾವ್ನಿಂದ ಸೂರ್ಯಕಾಂತ್ ಪಾಟೀಲ್ ಅಂತ ಮಾತಾಡ್ಲಿಕ್ಕೆ. ಸೂರ್ಯಕಾಂತ್ ಪಾಟೀಲ್ ಅವರು. ನಾವು ಜಂಟಿ ನಿರ್ದೇಶಕರ ಸಂಗತಿ ಮಾತಾಡ್ಬೇಕ್ರಿ. ಒಳ್ಳೇದು, ಜಂಟಿ ನಿರ್ದೇಶಕರು ಇದ್ದಾರೆ, ತಾವು ಮಾತಾಡ್ರಿ, ತಮ್ದು ಏನಾದ ಪ್ರಶ್ನೆ ಕೇಳ್ರಿ. ಏನಿಲ್ಲ, ಅವ್ರಿಗೊಂದು ಪ್ರಶ್ನೆ ಕೇಳ್ದ ಸರ್. eKYC ಮಾಡಿಸೋದ್ ಬಗ್ಗೆ ಹೇಳ್ತಾ ಇದ್ರಿ, ನಿಮ್ ಮನೆ ಆನ್ಲೈನ್ ದಲ್ಲಿ ಕೇಳ್ದೆ ನಾವು. ಅದು ಆನ್ಲೈನ್ ದಲ್ಲಿ ಮಾತಾಡಿದ್ರಿ. ಈಗ ಆಲ್ರೆಡಿ ನಮ್ eKYC ಡನ್ ಅಂತಿದೆ, ಮೊಬೈಲ್ ಅಲ್ಲಿ ಎಲ್ಲ ನೋಡಿವಿ. ಹಾ, ಡನ್ ಅಂತಿದ್ರೆ ಏನು ಸಮಸ್ಯೆ ಇಲ್ಲ ತಗೊಳ್ಳಿ. ಅದು eKYC ಮಾಡೋ ಉದ್ದೇಶ ತಮ್ಮ ಆಧಾರ್ ಖಾತೆ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರಬೇಕು ಅಂತ ಸರ್ಕಾರದ ಮಾರ್ಗಸೂಚಿ. ಲಿಂಕ್ ಮಾಡಿಸಿ ತಗೊಂಡಿನಿ, ಮತ್ತೆ ಮಾಡಿಸ್ಬೇಕಂತ ಮೊನ್ನೆ ಆನ್ಲೈನ್ ದಾಗ ಹೇಳಿದ್ರಿ. ಅದು ನಮ್ ತಮ್ಮ ನಂಬರು ನಮ್ದು ಏನ್ ಲಿಸ್ಟ್ ಕೊಟ್ಟರಲ್ಲ ಭಾರತ ಸರ್ಕಾರದಿಂದ, ಅದು eKYC ಆಗಿಲ್ಲ ಅಂತ ಆ ಲಿಸ್ಟ್ ಅಲ್ಲಿ ಇದೆ. ಮತ್ತೊಂದ್ಸಲ ತಾವು ಚೆಕ್ ಮಾಡ್ಕೊಳ್ಳಿ, ಇ ಕೆವೈಸಿ ಆಗಿದ್ರೆ ಯಾವ್ದು ಸಮಸ್ಯೆ ಇಲ್ಲ. ಅಲ್ಲ ಈ ನಂಬರ್ ಎಲ್ಲಿ ಬಂದು ಚೆಕ್ ಮಾಡ್ಕೋಬೇಕು ಸರ್? ಇದು ಗ್ರಾಮವನ್ನು ಅಥವಾ ನಿಮ್ಮ ಇದು ಸಾರ್ವಜನಿಕ ಸೇವಾ ಕೇಂದ್ರ ಇರ್ತಾವಲ್ಲ ಸಿಎಚ್ಸಿಗಳು, ಇಲ್ಲ ನಮ್ ಗುಲ್ಬರ್ಗ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ರಿ, ನಮ್ಮವ್ರು ಚೆಕ್ ಮಾಡ್ತಾರ ನಿಮ್ಮ ಆಧಾರ್ ನಂಬರ್ ನೋಡಿದ್ರೆ ಅದ್ರ ಮೇಲೆ ಗೊತ್ತಾಗ್ಬಿಡ್ತದೆ. ಅಲ್ಲ ಇರ್ಲಿ, ಆದ್ರೂ ಈಗ ನಮ್ಮ ಹತ್ರ ಲಿಸ್ಟ್ ಅಲ್ಲಿ ತಮ್ದು ಇ ಕೆವೈಸಿ ಆಗಿಲ್ಲ ಅಂತ ಬಂದಿದೆ, ಅದಕ್ಕೆ ನಾವು ಯಾರ್ದು ಇ ಕೆವೈಸಿ ಆಗಿಲ್ಲ ಅಷ್ಟ ಜನರಿಗೆ ಸಂಪರ್ಕ ಮಾಡಿದೀವಿ. ಇಲ್ಲಿ ಗುಲ್ಬರ್ಗ ರೈತ ಸಂಪರ್ಕ ಕೇಂದ್ರ ಇದೆಯಲ್ಲ, ಇಲ್ಲಿ ನಮ್ ಕೋಟ್ನೂರ್ ಇದ್ರಲ್ಲಿ ನಮ್ ಸೀಡ್ ಫಾರ್ಮ್ ಅಲ್ಲಿ ರೈತ ಸಂಪರ್ಕ ಕೇಂದ್ರ ಇದೆ, ಬೀಜ ಕೊಡ್ತೀವಲ್ಲ ನಾವು. ಇಲ್ಲಾಂದ್ರೆ ತಾವ್ ಅಲ್ಲಿ ಅವರಾದ ರೈತ ಸಂಪರ್ಕ ಕೇಂದ್ರ ಇಲ್ಲ, ತಮ್ಗೆ ಸಮೀಪ ಆಗುತ್ತೆ, ಅವರಾದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ರಿ, ತಮ್ದು ಅವರಾದ ರೈತ ಸಂಪರ್ಕ ಕೇಂದ್ರ ಬರ್ತದೆ, ತಾವ್ ಅಲ್ಲಿ ಹೋದ್ರೆ ಚೆಕ್ ಮಾಡಿ ನಮ್ಮವ್ರು ಹೇಳ್ತಾರೆ ಮೊಬೈಲ್ ಮೇಲೆ ಗೊತ್ತಾಗ್ಬಿಡ್ತದೆ. ಯಾವ್ದು ಹಾ 10th ಇದೆ ಲಾಸ್ಟ್ ಡೇಟ್ ಜೂನ್ 10 ಲಾಸ್ಟ್ ಕೊನೆಯ ದಿನ. ಜೂನ್ 10 ಮಾಡಿಸ್ರಿ ತಾವು. ಒಳ್ಳೇದು ಒಳ್ಳೇದು ಒಳ್ಳೇದು, ಧನ್ಯವಾದಗಳು ಸೂರ್ಯಕಾಂತ್ ಪಾಟೀಲ್ ಅವರೇ. ಇನ್ನೊಂದು ಕರೆ ಅದ ನಮಗೆ. ಹಲೋ ಹಲೋ ಆಕಾಶವಾಣಿ. ಹಲೋ ಹಲೋ ಸರ್. ಹಾ ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನಮಸ್ಕಾರ, ನಾ ವಿಠಲ್ ಅಂತ ಹೇಳ್ರಿ. ವಿಠಲ್ ಎಲ್ಲಿ ಮಾತಾಡ್ತಾ ಇದ್ದೀರಿ? ಆಳಂ ತಾಲೂಕ್ ಸಂತನೂರ್ ಸರ್. ಸಂತನೂರ್ದಿಂದ? ನಮ್ದು ಮೇಲಡಿ ಇದರಿ ಸರ್. ಅದಕ್ಕ ಇದು ತೊಗರಿ ಯಾವ ಹಾಕಬೇಕು, ಯಾವ ತಳಿ ಹಾಕಬೇಕು ಅಂತೇಳಿ ಇಲ್ಲಿ ಡಾಕ್ಟರ್ ಮುನಿಸ್ವಾಮಿ ಅವರು ತಮಗೆ ಉತ್ತರ ಕೊಡ್ತಾರೆ ನೋಡ್ರಿ. ಈಗ ತಾವು ಕಳೆದ ವರ್ಷ ಯಾವ ತಳಿಯನ್ನ ಬೆಳೆದಿದ್ರಿ ತೊಗರಿಯಲ್ಲಿ? ತಾವು ಮೊದಲು ಜೋಳ ಇಟ್ಟಿದ್ದೀವ್ರಿ ಸರ್. ಈಗ ತೊಗರಿ ಬೆಳೆದಿಲ್ವ ಹೋದ ವರ್ಷ? ತಾವು ಹೋದ ವರ್ಷ ಬೆಳೆದಿಲ್ರಿ, ಜೋಳ ಹಾಕಿದೀವ್ರಿ, ಅದು ಹೋಯ್ತಿರ್ ಎಲ್ಲ. ಬೆಳೆ ಪರಿವರ್ತನೆ ಆಗಿತ್ತಂದ್ರೆ ತಾವು ಟಿ ಎಸ್ ತ್ರೀ ಆರ್ ಬೆಳಿಬಹುದು, ಯಾಕಂದ್ರೆ ಮೇಲಡಿ ಅಂತ ಹೇಳ್ತಾ ಇದ್ದೀರಾ. TS3R ಬೆಳಿಬಹುದು, ಅಥವಾ ನಿಮ್ದು ಏನಾದ್ರು ಭೂಮಿ ಸರಿಯಾಗಿತ್ತು, ನೀರಿನ ಅನುಕೂಲತೆ ಇತ್ತಂದ್ರೆ ಬೇರೆ ತಳಿಗಳ ಬಗ್ಗೆ ನೀವು ಯೋಚನೆ ಮಾಡಬಹುದು. GRG 152 ಅಂತ ಒಂದ್ ತಳಿ ಇದೆ. ಮೇಲಡಿದಲ್ಲಿ ಭೂಮಿ ಸರಿಯಾಗಿರ್ಬೇಕು, ಮತ್ತೆ ಇದ್ರೆ ಸರಿಯಾಗಿದ್ರಿ ಸರ್, ಅಂದ್ರೆ ಮಳಿ ಸರಿಯಾಗಿ ಬರ್ತಂದ್ರೆ ಆಗ್ತಾರೆ. ಈಗ TS3R ಹೋಲಿಕೆ ಮಾಡಿದ್ರೆ ಅದು 15 ತಡ ಆಗುತ್ತೆ ಅದು. ಈಗ GRG 152 ಅಂತದ್ದು ಯಾಕೆ ನಾವು TS3R ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನಿಮ್ದು ಬೆಳೆ ಪರಿವರ್ತನೆ ಆಗಿದೆ, ಹೋದ ವರ್ಷ ಜೋಳ ಹಾಕಿದ್ರಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಒಂದು ಅದಕ್ಕೆ ರೋಗ ಬರೋ ಸಾಧ್ಯತೆ ಒಂದು ಕಡಿಮೆ ಇರುತ್ತೆ, ಹಾಗಾಗಿ ಬೇಗ ಬರೋದ್ರಿಂದ ಅದನ್ನ ಟ್ರೈ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ GRG 152 ತಾವು ಬೆಳೆಸಬಹುದು, ಭೂಮಿ ಸರಿಯಾಗಿತ್ತಂದ್ರೆ ಬೆಳೆಸಿ, ತೊಂದರೆ ಇಲ್ಲ. ಖಾತಾ ತಾವು ಕೊಟ್ಟಿಗೆ ಗೊಬ್ಬರ ಜೊತೆಗೆ DAP 1 ಚೀಲ 50 kg ಬ್ಯಾಗ್ 1 ಎಕರೆಗೆ. ಧನ್ಯವಾದಗಳು. ಒಳ್ಳೇದು ವಿಠಲ್ ಅವರ, ಧನ್ಯವಾದಗಳು ಕರೆ ಮಾಡಿದ್ದಕ್ಕ. ಇನ್ನೊಂದು ಕರೆ ಇದೆ ನಮಗೆ. ಹಲೋ ಹಲೋ ಆಕಾಶವಾಣಿ ಸಮಕ್ಷಮ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ವಾಸುದೇವ್ ಪಾಟೀಲ್ ಅಂತ ಮಾತಾಡ್ತೀನಿ. ಒಳ್ಳೇದು ವಾಸುದೇವ್ ಪಾಟೀಲ್ ರೇ, ತಮ್ಮ ಪ್ರಶ್ನೆ ಏನದ ಕೇಳ್ರಿ ಸರ್. ತಮ್ದು ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ನಾನು ಮೊನ್ನೆ ಒಂದು ಇತ್ತಿತ್ತಲಾಗಿ ಮುನಿಸ್ವಾಮಿ ಅವರ ಸಂಘಟ ಸಂದರ್ಶನ ಆಗಿತ್ತು. ಅವ್ರು ಹೇಳಿದ ಪ್ರಕಾರ TS3R ಬೀಜ ತಗೊಂಡಿದ್ರಿ. ಎರಡು ತೊಂದ್ರೆ ಇಲ್ಲ, ಎಳ್ ಬೀಜ ದಾವರ್ರೆ ದಾವರಿ ಅಂತ ಹೇಳಿ ಎಲೆಕ್ಟ್ಮೆಂಟ್ ಪ್ರಾಪರ್ ಆಗುತ್ತಾ ಅಂತ ನಾನು ಮುನ್ನ ಸಂಬರಿ ಕೇಳ್ಬೇಕು. ಯಾವ್ದು ಬೀಜ ಅಂತ ಹೇಳಿದ್ರಿ ತಾವ್ ತಂದಿರೋದು? ಎಳ್ ಬೀಜ ದಾವರ್ ದಾವರ್ ದಾವರ್ ಅದ್ರ ಬಗ್ಗೆ ನಾವು ಅದನ್ನ ನಾವು ಟೆಸ್ಟ್ ಮಾಡಿಲ್ಲ. ಆದ್ರೆ DSS ಒಂದಂತ ಒಂದ್ ತಳಿ ಇದೆ, ತಾವು ಅಲ್ಲಿ ಅಕ್ಕಪಕ್ಕದಲ್ಲಿ ಬೆಳೆದು ಅದು ಸಕ್ಸಸ್ ಆಗಿದ್ರೆ ಬೆಳಿಬಹುದು, ತೊಂದರೆ ಇಲ್ಲ. DSS 9 ಅನ್ನೋದು ನಮ್ಮ ಶಿಫಾರಿತ ತಳಿ. ಈಗ ನಮ್ಮಲ್ಲಿ ಲಭ್ಯ ಇಲ್ಲ, ಇದು ಧಾರವಾಡದಲ್ಲಿ ಬಿಡುಗಡೆ ಆಗಿರುತ್ತೆ ತಳಿ, ಅಲ್ಲಿ ತಾವು ಸಂಪರ್ಕ ಮಾಡಬೇಕಾಗ್ತವೆ. ಇಲ್ಲಿ ನಮ್ಮಲ್ಲಿ ಅದನ್ನ ನಮ್ಮಲ್ಲಿ ಲಭ್ಯತೆ ಇಲ್ಲ. ಅದ್ರ ಲಭ್ಯತೆ ತಾವು ಅದೇನು ಏನು ತಳಿ ತಂದಿದ್ದೀರಲ್ಲ, ಅದು ನಿಮ್ಮ ಪಕ್ಕದ ಹೊಲಗಳಲ್ಲಿ ಯಾರು ಬೆಳೆಸಿ ಚೆನ್ನಾಗಿ ಬಂದಿತ್ತಂದ್ರೆ ತಾವು ಕೂಡ ಬೆಳೆಸಬಹುದು. ಎತ್ತರ ಬೆಳೀತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಬ್ರಾಂಚಿಂಗ್ ಆಗ್ತದೆ ಅಂತ ಹೇಳುವಂತದ್ದು. ಅದೇ ಈಗ ಕೆಲವೊಂದು ತಳಿಗಳೇನಿದಾವೆ ಈ ಬೇಸಿಗೆಗೆ ಹಂಗಾಮಿಗೆ ಸೂಕ್ತ ಆಗಂತ ತಳಿಗಳಿದಾವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನೀವು ಶ್ವೇತ ಅಂತ ಒಂದ್ ತಳಿ ಇದೆ, ಒಳ್ಳೆ ತಳಿ ಅದು, ಏನು ಎಳ್ಳಿನಲ್ಲಿ ಅದನ್ನ ನಾವು ಮುಂಗಾರಿನಲ್ಲಿ ಹಾಕಿದ್ರೆ ಬರಲ್ಲ ಅದು. ಹಾಗಾಗಿ ನಾವು ಈ ಹಂಗಾಮಿಗೆ ಸೂಕ್ತ ಆಗಂತ ತಳಿಗಳನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೋಬೇಕಾಗ್ತವೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತಂದ್ರೆ ಮಾತ್ರ ಬೆಳೆಸಿ ನೀವು, ನೀವು ಪ್ರಯೋಗ ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬೇಡಿ, ಸಣ್ಣ ಪ್ರಮಾಣದಲ್ಲಿ ಪ್ರಯೋಗ ಮಾಡ್ಬೇಕಾಗ್ತವೆ ಯಾವಾಗ್ಲೂ. ಸ್ವಲ್ಪ ಏರಿಯಾದೊಳಗೆ ಬೆಳೆಸಿ ನೋಡ್ರಿ ವಾಸುದೇವ ಪಾಟೀಲ್, ಬೆಳೆಸಿ ನೋಡಿ. ಯಾಕಂದ್ರೆ ಅದ್ರಿಗೆ ಅದು ಹೊಸದು ಇರೋದ್ರಿಂದ, ಖಾಸಗಿ ಕಂಪನಿ ಇರೋದ್ರಿಂದ ನಮಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಮೇಲೆ ಏನಿದೆ ಟಿ ಎಸ್ ಸಿ ಆರ್ ಬೆಳಿಬೇಕಾದ್ರೆ ತಾವು ಏನಿದೆ ಅಂತ ಹೇಳಿದ್ರೆ ಒಂದು ಸೂಚನೆ, ಹೋದ ವರ್ಷ ಏನಾದ್ರೂ ನೆಟೆ ರೋಗ ಬಂದಿತ್ತು ಅಂತ ಹೇಳಿದ್ರೆ ನೀವು ಅದನ್ನ ಬೆಳಿಲಿಕ್ಕೆ ಸೂಕ್ತ ಅಲ್ಲ. ಇಲ್ಲ ಸರ್, ನಾವು ಹೋದ್ಸಲ ಬೇರೆ ಬೆಳೆದಿದ್ದೀವಿ. ಓಕೆ ಓಕೆ. ಪಿಂಕ್ ಹಾಕಿದ್ವಿ ನಾವು. ಪಿಂಕ್ ಅಂದ್ರೆ ಅದ್ರಲ್ಲಿ ನೆಟೆ ರೋಗ ಬಂದಿಲ್ವಾ ನಿಮ್ಗೆ? ಬಂದಿತ್ತು ಸರ್, ಬಂದೆ ನಾನು. ನಾನು ಸರ್ ಒಟ್ಟಿನಲ್ಲಿ 24 ಎಕರೆಯೊಳಗೆ ಏನು ನನ್ನ ತೊಗರಿ ಏನೇನು ಬಂದಿಲ್ಲ ಸರ್. ಏನು ಬಂದಿಲ್ಲ? ಏನು ಬಂದಿಲ್ಲ ಅಂತ ಹೇಳಿ. ರೋಗ ಬಂದಿಲ್ಲ ಅಂದ್ರೆ ಏನು ಸಮಸ್ಯೆ ಇಲ್ಲ? ಇಳುವರಿ ಬಂದಿಲ್ಲ. ಇಳುವರಿ ಬಂದಿಲ್ಲ. ಅತಿವೃಷ್ಟಿಯಿಂದಾಗಿ ಪೂರ್ತಿ ಬೆಳೆ ಲಾಸ್ ಆಯ್ತು. ಅಲ್ಲ, ಈಗ ಅತಿವೃಷ್ಟಿಯಿಂದ ನಾಶ ಆಗೋದು ಬೇರೆ, ರೋಗ ಏನಾದ್ರು ಬಂದಿತ್ತ ಅಂತ? ಬೆಳಿ ಮ್ಯಾಲೆ ಬಂದಿಲ್ಲ ಸರ್. ಅದು ಬೆಳೆ ಅಂದ್ರೆ ನಿಮ್ಗೆ ಮಳೆಯಿಂದ ನಷ್ಟ ಆಗಿದೆ? ಮಳೆಯಿಂದ ನಷ್ಟ ಆಗಿದೆ ಸರ್. ಮೊಳಕಾಲ ಮಟ್ಟ ಬಂದು ರೋಗದಿಂದ ನಷ್ಟ ಆಗಿಲ್ಲ ನಿಮ್ಗೆ? ಇಲ್ಲ, ರೋಗ ಇಲ್ಲ ಸರ್. ಸೊ ರೋಗ ಬಂದಿಲ್ಲ ಅಂತ ಹೇಳಿದ್ರೆ ಬೆಳಿಬಹುದು. ಅದೇ ಈಗಾಗಲೇ ಹೇಳಿದ್ರೆ ಡಾಕ್ಟರ್ ಜೈರಾಮದ್ರು ಏನ್ ಹೇಳಿದ್ರು, ಏನು ಟ್ರೈಕೋಡರ್ಮ ಇದೆ, ಮತ್ತೆ ಏನು ಅಂತರ್ಬೇಸಾಯ ಇದೆ, ಮತ್ತೆ ಎಲ್ಲ ಬೇಸಾಯ ಕ್ರಮಗಳು ಏನೇನಿದಾವೆ ಅದೆಲ್ಲ ತಾವು ನಮ್ಮನ್ನಾದ್ರೂ ಸಂಪರ್ಕ ಮಾಡಿ ಅಥವಾ ಕೃಷಿ ಇಲಾಖೆನಾದ್ರೂ ಸಂಪರ್ಕ ಮಾಡಿ ಕಾಲಕಾಲಕ್ಕೆ ತಕ್ಕಾಗೇನೆ ಅಳವಡಿಸ್ಕೋಬೇಕು. ಇಲ್ಲಾಂದ್ರೆ ನಿಮ್ಗೆ ರೋಗ ಬರುವಂತ ಸಾಧ್ಯತೆ ಇರುತ್ತೆ ನಿಮ್ಮ ಬೆಳೆಗೆ. ಅದನ್ನೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಮಾಡಿ. ಮಾತಾಡ್ರಿ, ಮಾತಾಡ್ರಿ, ಹೇಳಿ ಹೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಹೇಳಿ. ಹೋದಕ್ಕ ಅದು ನೆಟೆ ರೋಗದ ಸರ್ವೆ ಮಾಡಿ ಅಂತ ಹೇಳ್ತೀರಿ ಸರ್, ಯಾರ್ದು ಮಾಡಿರಿ, ಯಾರು ಬಿಟ್ರಿ, ಏನು ಗೊತ್ತಾಗಿಲ್ಲ. ನಾನು ಸುಮಾರು ವೈಜಾಪುರ ಗ್ರಾಮ 32 ಬಾರ್ 2 ನಂಬರ್ ನನ್ನ ಮಗಂದು, 33 ಬಾರ್ 1 ನಂದು, 43 ಬಾರ್ 2 ನಮ್ಮ ಅಣ್ಣವ್ರದ್ದು. ಈ ಮೂರು ಭಾಗದೊಳಗೆ ತೊಗರಿ ಹಾಕ್ತೀವಿ, ತೊಗರಿ ಪೂರ್ತಿ ಬೆಳೆ ಕೊಡ್ತೀರ, ಮತ್ತೆ ತಾವು ಸರ್ವೆ ಮಾಡಿ ಅಂತೀರಿ, ಅದು ಮ್ಯಾಲ ರಿಪೋರ್ಟ್ ಕಳಿಸ್ ಅಂತೀರಿ, ಅದು ನಮ್ಗಂತೂ ಯಾರು ಇರ್ಲಿ. ಈಗ ತಾವು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಮ್ಮ ಹೆಸರು ಮತ್ತೆ ಅಲ್ಲಿ ಸರ್ವೆ ನಂಬರ್ ತಮ್ಮ ಆಧಾರ್ ಕಾರ್ಡ್ ನಂಬರ್ ಬರ್ಸ್ರಿ. ಈಗ ಏನಾಗಿದೆ, ಸರ್ಕಾರದ ಆದೇಶ ಆಗಿದೆ ಈಗ ಕಾಂಪೆನ್ಸೇಷನ್ ಕೊಡಬೇಕಂತ, ಇವತ್ತೇ ಆದೇಶ ಆಗಿದೆ. ಇನ್ನು ಮಾರ್ಗಸೂಚಿ ಬಹುಶಃ ಒಂದೆರಡು ದಿವಸದಲ್ಲಿ ಬರ್ತದೆ. ಸೊ ನಾವೇನ್ ಮಾಡಿದೀವಿ, ಈಗ ನಮ್ಮವರು ಏನಿದೆ ಐ ಎಸ್ಟಿಮೇಟ್ ಅಂತ ಮಾಡಿದೀವಿ ನಾವು, ಅಂದ್ರೆ ರೈತರು ವಾರ ಸರ್ವೆ ಮಾಡಲಿಲ್ಲ ಯಾಕಂದ್ರೆ ಆದೇಶ ಆಗಿಲ್ಲ ಅಂತ. ಸೊ ನಮ್ಮ ಹತ್ರ ತೊಗರಿ ಬೆಳೆದವರದು ಲಿಸ್ಟ್ ಇದೆ ಈಗ ಆಲ್ರೆಡಿ. ಅದಕ್ಕೆ ತಮ್ಮ ಯಾರ್ಯಾರ್ದು ನೆಟ್ವರ್ಕ್ ಹೋಗಿದೆ ಅಂತ ರೈತ ಬಾಂಧವರು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಮ್ಮ ವಿವರನ ದಾಖಲೆ ಮಾಡಿಸಿದ್ರೆ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ. ಕಳ್ಕಳಿ ಮನೆ ತಮ್ಗ ಹೇಳಿ, ಈ ಗ್ರೌಂಡ್ ಲೆವೆಲ್ ಅಲ್ಲಿ ಸರ್ವೆ ಆಗಿದ್ದು ಪದ್ಧತಿ ಸರಿಯಿಲ್ಲ. ತಹಶೀಲ್ದಾರ್ ಯಾರು ಒಬ್ಬ ಹುಡುಗ ನೇಮಕ ಮಾಡಿರ್ತಾರೆ, ಆ ಹುಡುಗ ಬಂದು ಏನು ಹೇಳ್ತಿರ್ಲ ಐ ಸರ್ವೆ ಅಂತೇಳಿ ಅದ್ ಮಾಡ್ತಾರಿತ್ತಲ್ಲ. ನಾನು ಅನ್ನೋದು ಒಕ್ಕಲಿಗ ಪೂರ್ತಿ ನೆಲಕ್ ಬಿದ್ದು ಪಾತಾಳಕ್ಕೆ ಹೋಗೇನಿ, ಅದಕ್ಕ ಕನಿಷ್ಠ ತಮ್ಮ ಸರ್ವೆ ಏನದಲ್ಲ ಪ್ರಾಪರ್ ಆಗಿ ಸ್ವಲ್ಪ ಎಲ್ಲರಿಗೆ ಅನುಕೂಲ ಕೊಡಬೇಕು. ತಾವು ಬೆಳೆ ಸಮೀಕ್ಷೆ ಬಗ್ಗೆ ಮಾತಾಡ್ತಾ ಇದೀರಿ, ಬೆಳೆ ಸಮೀಕ್ಷೆದೇನಿದೆ ಆಪ್ ಇದೆ, ಈ ಬೆಳೆ ಸಮೀಕ್ಷೆ ಆಪ್ ಅದರಲ್ಲಿ ಆನ್ಲೈನ್ ಮ್ಯಾಪ್ ಬರ್ತದ, ಅವ್ರು ಪಿ ಆರ್ ಅಂತ ಹೇಳ್ತಾರೆ ಗ್ರಾಮಕ್ಕೊಬ್ರು. ಆನ್ಲೈನ್ ತಮ್ದೇನಿದೆ ಅಲ್ಲ, ಈಗ ಡಿಜಿಟಲ್ ಆಗಿದೆ ಮ್ಯಾಪ್. ತಮ್ಮ ಸರ್ವೆ ನಂಬರ್ ತಾವೇ ಮೊಬೈಲ್ ನಲ್ಲಿ ದಿಶಾಂಕ ಅಂತ ಒಂದು ಆಪ್ ಇದೆ, ತಮ್ಮ ಸರ್ವೆ ನಂಬರ್ ತಾವೇ ನೋಡ್ಕೋಬಹುದು. ಅದಕ್ಕೆ ದಿಶಾಂಕ ಅಂತ ಒಂದು ಸರ್ಕಾರದ ಆಪ್ ಇದೆ, ತಾವು ನೋಡ್ಕೋಬಹುದು. ಯಾರು ರೈತ ಬಂದ್ರು ನೋಡ್ಕೋಬಹುದು ತಮ್ಮ ಹೊಲ, ಅದರಲ್ಲಿ ಬೌಂಡ್ರಿ ಕಾಣಿಸ್ತದೆ, ಸರ್ವೆ ನಂಬರ್, ಯಾವ್ದು ಗಿಡ ದೊಡ್ಡು ಇದು ಅಂದ್ರೆ ಕಾಣಿಸ್ತವೆ. ಸೊ ಏನಿದೆ ಅದು ಲೈವ್ ಏನಿರಲ್ಲ, ಬಟ್ ಆರು ತಿಂಗಳು ಹಳೆದ ಪಿಕ್ಚರ್ ಇರ್ತದೆ ಅದರಲ್ಲಿ. ದಿಶಾಂಕ್ ಅಂತ ಆಪ್ ಇದೆ, ಅದರದ್ದು ಏನಿದೆ ಅಲ್ಲ ಲಿಂಕ್ ಕೊಟ್ಟಿರ್ತೀವಿ ನಾವು ಅವರಿಗೆ, ಅದು ಬೆಳೆ ಸಮೀಕ್ಷೆ ಅಂತ. ಭಾರತ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಇದು ಬೆಳೆ ಸಮೀಕ್ಷೆ ಮಾಡಿದ್ದು. ನಾವು ಬೆಳೆ ಸಮೀಕ್ಷೆ ಪಿ ಆರ್ ಹುಡುಗರಿಗೆ ತಗೊಂಡು ಆಪ್ ಮೇಲೆ ಮಾಡಿದ ಮೇಲೆ ಏನಾಗಿದೆ, ಭಾರತ ಸರ್ಕಾರದಲ್ಲಿ ಬೇರೆ ರಾಜ್ಯಗಳೆಲ್ಲ ಇದನ್ನ ಈಗ ಅಳವಡಿಸಿಕೊಂಡಿದ್ದಾವೆ. ತೆಲಂಗಾಣ ಮಾಡ್ತಾ ಇದೆ, ಆಂಧ್ರ ಮಾಡ್ತಾ ಇದೆ, ಮಹಾರಾಷ್ಟ್ರ ಮಾಡ್ತಾ ಇದೆ, ಉತ್ತರ ಪ್ರದೇಶ ಮಾಡ್ತಾ ಇದೆ. ನಾವು ಮಾಡೆಲ್ ಇದೀವಿ, ಆಕ್ಚುಲಿ ದೇಶಕ್ಕೆ ಕರ್ನಾಟಕ ಬೆಳೆ ಸಮೀಕ್ಷೆಯಲ್ಲಿ ಮಾಡೆಲ್ ಇದೆ. ಈ ಬೆಳೆ ಸಮೀಕ್ಷೆ ಏಕ್ ಮಾಡ್ತೀವಿ ಅಂತ ನಾನು ತಮ್ಗೆ ಒಂದ್ ನಿಮಿಷದಲ್ಲಿ ಹೇಳ್ತೀನಿ, ಒಂದು ಅರ್ಧ ನಿಮಿಷದಲ್ಲಿ. ನೋಡಿ, ಬೆಳೆ ಸಮೀಕ್ಷೆಯಿಂದ ಉದ್ದೇಶ ಏನಂದ್ರೆ ಬೆಳೆದ ನಮ್ಮ ಕೃಷಿ ಅಂಕಿ ಅಂಶಗಳು ನಿಖರವಾಗಿ ಸಿಗ್ಬೇಕು. ನಮ್ಮ ತೊಗರಿ ಎಷ್ಟು ಎಕರೆನಲ್ಲಿ ಬೆಳೆದಿದೆ, ಉದ್ದು ಹೆಸರು ಎಷ್ಟು ಎಕರೆ ಪ್ರದೇಶದಲ್ಲಿ ಬೆಳೆದಿದೆ, ಅಲ್ಲಿಂದ ಈ ಸರ್ವೆ ನಂಬರ್ ನಲ್ಲಿ ಯಾವ್ಯಾವ ಬೆಳೆ ರೈತರು ಬೆಳೆದಿದ್ದಾರೆ. ಈಗ ತಮಗೆ ಈಗ ಒಂದು ಉದಾಹರಣಾರ್ಥವಾಗಿ ತಾವು ನಾವು MSP ಅಲ್ಲಿ ಒಂದು ಬೆಳೆ ಖರೀದಿ ಮಾಡ್ತಾ ಇರಬೇಕಾದ್ರೆ ಆ ಬೆಳೆ ಅವರು ಬೆಳೆದಿದಾರ ಇಲ್ಲ ಅನ್ನೋದು ನಿಖರತೆ ಬೇಕು. ಇನ್ಸೂರೆನ್ಸ್ ಈಗ ತಾವೇನ್ ಮಾಡಿರ್ತೀರಿ, ಇನ್ಸೂರೆನ್ಸ್ ಎನ್ರೋಲ್ಮೆಂಟ್ ಮಾಡಿರ್ತೀರಿ, ಅದೇ ಬೆಳೆದಿರಿ ಇಲ್ಲ ಅಂತ. ಸೊ ಇದು ಇದೆಲ್ಲ ನಮ್ದೇನಿದೆಲ್ಲ ಸರ್ಕಾರಕ್ಕೆ ಡಾಟಾ ಬೇಕಾಗುತ್ತೆ ಬಹಳಷ್ಟು ಸನ್ನಿವೇಶಗಳಲ್ಲಿ. ಸೊ ಎಕ್ಯುರೇಸಿ ಜಾಸ್ತಿ ಇರಲಿ ಅಂತ ಈ ಒಂದು ಪದ್ಧತಿಯನ್ನ ಅಳವಡಿಸಿ ದಯವಿಟ್ಟು ತಾವೆಲ್ಲರೂ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಈಗ ನಾವು ಯಾರಿಗೇನು ಪಾಟೀಲ್ ವಾಸುದೇವ್ ಪಾಟೀಲ್ ವಾಸುದೇವ್ ಪಾಟೀಲ್ ಮತ್ತೆ ಕಾಲ್ಸ್ ಅದಾವ ಮತ್ತೆ ತಾವು ನೇರವಾಗಿ ಜಂಟಿ ನಿರ್ದೇಶಕರನ್ನೇ ಮಾತಾಡಿಸಬಹುದು ಆಮೇಲೆ. ಧನ್ಯವಾದ, ಒಳ್ಳೇದು ಒಳ್ಳೇದು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಧನ್ಯವಾದ. ಇನ್ನೊಂದು ಕರೆ ಅದ ನಮಗೆ ತಗೋಣ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನಾನು ಚಿತ್ರಣ ಕುಮಾರ್ ಬೆಂಗಳೂರು ಅಂತ. ಹೇಳ್ರಿ ಕುಮಾರ್ ಅವ್ರೆ, ತಮ್ಮ ಪ್ರಶ್ನೆ ಏನದ ಕೇಳ್ರಿ. ಎಲ್ಲರಿಗೆ ನಮಸ್ಕಾರ ಸರ್. ನಮಸ್ಕಾರ. ಒಂದು ವಿಶೇಷ ಅಂದ್ರೆ ಈಗ ಇವತ್ತು ಯಾರ ದಿನದಾಗ ನಮ್ ಕಡೆ ಮಳೆ ಆಗಮನ ಆಗ್ತಾ ಬಹುದು ಸಮಾಧಾನ ಐತ್ರಿ ಸರ್. ಐದಾರು ವರ್ಷ ಐತಿ ತೊಗರಿ ಹಾಕಿ ಹಾಕಿ ಎಲ್ಲ ನೆಟವಳಿಗೆ ತೊಗರಿ. ಈಗ ಒಂದು ನಾಲ್ಕು ಎಕರೆ ಹತ್ತಿ ಒಂದ್ ನಾಲ್ಕು ಎಕರೆ ತುರ್ಕುಲ್ ಹಾಕ್ಬೇಕು ಸರ್. ಅದಕ್ಕೆ ನಿಮ್ಮ ಸಲಹೆ. ಈಗ ಹತ್ತಿ ತಾವ ಆಯ್ಕೆ ಮಾಡ್ಕೊಂಡಿದ್ರಿ, ಇದರಲ್ಲಿ ಸಾಕಷ್ಟು ಬೀಜಗಳಿದಾವೆ ಸಾಮಾನ್ಯವಾಗಿ. ಈಗ ಬಿಟಿ ಬಂದಾದ್ಮೇಲೆ ಖಾಸಗಿ ಕಂಪನಿಗಳ ಒಂದು ಹತ್ತಿಗಳಿದಾವೆ. ಇದರಲ್ಲಿ ರಾಶಿ ಸೀಡ್ಸ್ ಕಂಪನಿ ಇದೆ, ರಾಶಿ ಮ್ಯಾಜಿಕ್ ಅಂತಿದೆ. ಆಮೇಲೆ ಇದು ರಾಶಿ ಮತ್ತೆ ರಾಶಿ ನಿಯೋ ಅಂತಿದೆ, ರಾಶಿ ಮ್ಯಾಗ್ನಾ ಅಂತಿದೆ, ಅವು ಮಾಡಬಹುದು. ಆಮೇಲೆ ಅಜಿತ್ ಸೀಡ್ ಕಂಪನಿ ಕೆಲವು ತಳಿಗಳಿದಾವೆ, ACH 900 ಅಂತೇಳಿ. ಅದೇ ರೀತಿ ನುಜಿವಿಡು ಕಂಪನಿ ಬೀಜಗಳಿದಾವೆ, ರೇವಂತ್ ಅಂತೇಳಿ, ವಿಂಧ್ಯಾ ಅಂತೇಳಿ. ಇವೆಲ್ಲ ಹತ್ತಿ ಬೀಜಗಳು, ಬಿಟಿ ಹತ್ತಿ ಬೀಜಗಳು. ಅದನ್ನ ನಾವು 3 ಫೀಟ್ x 2 ಫೀಟ್ ಅಂತರದಲ್ಲಿ ತಾವು ಇದನ್ನ ನಾಟಿ ಮಾಡಬೇಕು. ಇವತ್ತು ಇವಿಷ್ಟು ಹತ್ತಿ ಹತ್ತಿ ತಳಿಗಳು. ಇನ್ನು ಸೂರ್ಯಕಾಂತಿಯಲ್ಲಿ ತಾವು ಬೆಳಿಬೇಕಂತ ಹೇಳಿದ್ರೆ ಇದರಲ್ಲೂ ಕೂಡ ಸಾಕಷ್ಟು ಖಾಸಗಿ ಕಂಪನಿಗಳ ಬೀಜಗಳಿದಾವೆ. ನಮ್ಮ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ RSFH 1887 ಅಂತ ಒಂದು ತಳಿ ಇದೆ, ಅದರ ಲಭ್ಯತೆ ಏನಾದ್ರು ಬೀಜ ಸಿಕ್ತಿದ್ರೆ ತಾವು ಬೆಳಿಬಹುದು. ಇಲ್ಲ ಅಂತ ಹೇಳಿದ್ರೆ ಕಾವೇರಿ ಸೀಡ್ಸ್ ಇಂದ ಸಂಕ್ರಾಂತಿ ಅಂತ ಒಂದಿದೆ, ಚಾಂಪ್ ಅಂತ ಇದೆ, ಸಿಂಜೆಂಟ ಕಂಪನಿ. ಖಾತ್ರಿ ಇರ್ತಾವ. ಇವೆಲ್ಲ ಬಳಸಬಹುದು. ತಾವು ಒಳ್ಳೆ ಆಯ್ಕೆ ಮಾಡಿದ್ರಿ, ಏನು ಬೆಳೆ ಒಂದ್ ವರ್ಷ ಪರಿವರ್ತನೆ ಮಾಡಿ ತಾವು ನಂತರದಲ್ಲಿ ಒಂದು ತೊಗರಿನ ಕಂಟಿನ್ಯೂ ಮಾಡಬಹುದು. ಧನ್ಯವಾದಗಳು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅಪೇರೆ ಈಗ ಸಾಕಷ್ಟು ವಿಚಾರಗಳನ್ನ ತಾವು ಕೇಳಿದ್ರಿ, ರೈತರು ಕೂಡ ತಾವು ಸ್ಪಂದಿಸಿದ್ರಿ. ಬೀಜೋಪಚಾರ ಯಾವ ರೀತಿ ಮಾಡಬೇಕು, ಯಾವ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತೇಳಿ. ಈಗ ಬೀಜಗಳ ಲಭ್ಯತೆ ಬಗ್ಗೆ ಕೂಡ ತಮ್ಮ ಅನುಮಾನಗಳಿರ್ತಾವ, ಯಾವ ಬೀಜ ನಾವು ಎಲ್ಲಿ ಸಿಗ್ತಾವ ಅನ್ನುವಂತಹದ್ದು ಒಂದು ವಿಚಾರ ತಮ್ಮಲ್ಲಿ ಇರ್ತದೆ, ಅದನ್ನು ಸಂಗ್ರಹ ಮಾಡಬೇಕು ಅಂತ ಇರ್ತೀರಿ. ಈ ಎಲ್ಲ ವಿಷಯಗಳ ಬಗ್ಗೆ ಅಂದ್ರೆ ಬೀಜದ ಲಭ್ಯತೆ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಕೃಷಿ ಇಲಾಖೆ ಮಾಡಿದೆ, ಯಾವ ಪರಿಕರಗಳನ್ನು ತಗೊಂಡು ಹೋಗಿ ಅಥವಾ ಯಾವ ದಾಖಲೆಗಳನ್ನು ತಗೊಂಡು ಹೋಗಿ ತಾವು ಬೀಜಗಳನ್ನು ಖರೀದಿ ಮಾಡಬಹುದು, ಈ ಎಲ್ಲ ವಿಚಾರಗಳನ್ನ ನಮ್ಮ ಜಂಟಿ ಕೃಷಿ ನಿರ್ದೇಶಕರಾಗಿರುವಂತಹ ಸಮದ್ ಪಟೇಲ್ ಅವರು ಈಗ ತಮಗ ಮಾಹಿತಿ ನೀಡ್ತಾ ಇದ್ದಾರೆ. ಎಲ್ಲರಿಗೂ ತಮ್ಮಂದರು ನಮಸ್ಕಾರ. ಮೊದಲನೇದಾಗಿ ಮಳೆಗೆ ಬಂದಾಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಜೂನ್ ಮಾಹೆಯಲ್ಲಿ ಬಹಳಷ್ಟು ಕಡಿಮೆ ಅಂದ್ರೆ ಮಳೆನೇ ಬಂದಿಲ್ಲ. ಈಗ ಒಂದು ವಾರದಲ್ಲಿ 4 ಮಿಲಿಮೀಟರ್ ಜಿಲ್ಲೆ ಎವರೇಜ್ ಮಳೆ ಬಂದಿದೆ. ಅದಕ್ಕೆಲ್ಲ ರೈತ ಬಾಂಧವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ, ತಮ್ಮ ಹತ್ರ ಕನಿಷ್ಠವಾಗಿ 80-100 ಮಿಲಿಮೀಟರ್ ಮಳೆ ಬಂದ್ರಷ್ಟೇ ತಾವು ಬಿತ್ತನೆಯನ್ನು ಕೈಗೊಳ್ಳ್ರಿ. ಇಲ್ಲಾಂದ್ರೆ ಏನಾಗ್ತದೆ, ತಾವು ಕಡಿಮೆ ಹಸಿ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ರೆ ಮತ್ತೆ ನಾಟಿಕೆ ಬರಲ್ಲ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಸೋಯಾಬೀನ್ ಬಿತ್ತನೆ ಮಾಡುವಂತ ರೈತರು ಮಾತ್ರ ಸಾಕಷ್ಟು ಪ್ರಮಾಣದಲ್ಲಿ ಹಸಿ ಇದ್ದು ಹದ ಆದರೆ ಬಿತ್ತಕ್ಕೆ ಜಮೀನ್ ರೆಡಿ ಇದ್ರೆ ಅಷ್ಟೇ ಬಿತ್ತರಿ, ಇಲ್ಲಾಂದ್ರೆ ಸೋಯಾಬೀನ್ ನಾಟಿಕೆ ಬಹಳಷ್ಟು ಕಡಿಮೆ ಬರ್ತದೆ. ಅದರ ಜೊತೆಗೆ ಬೇರೆ ಬೆಳೆಗೂ ಸಹಿತ ಇದೇ ಅನ್ವಯಿಸ್ತದೆ, ತೊಗರಿ, ಉದ್ದು, ಹೆಸರು. ಇನ್ ಬೀಜಕ್ಕೆ ಬಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟರೆ 28,392 ಕ್ವಿಂಟಲ್ ನಮಗೆ ಬೀಜದ ಪ್ರಮಾಣದ ನಮ್ಮ ಯೋಜನೆಯನ್ನು ಹಾಕೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಸೋಯಾಬೀನ್ 18,750 ಕ್ವಿಂಟಲ್ ಇದೆ. ಅದಾದ ನಂತರ ತೊಗರಿ ಬರ್ತದೆ ಆಲ್ಮೋಸ್ಟ್ ಒಂದು 7,000 ಕ್ವಿಂಟಲ್, 6,970 ಕ್ವಿಂಟಲ್ ನಮಗೆ ಬೇಕಾಗುತ್ತೆ. ಅದಾದ ನಂತರ ಹೆಸರಿದೆ, ಆಮೇಲೆ ಉದ್ದಿದೆ. ಈ ರೀತಿಯಾಗಿ ನಮ್ಮಲ್ಲಿ ಸಾಕಷ್ಟು ಬೀಜದ ಪ್ರಮಾಣ ನಮಗೆ ಬೀಜ ಬೇಕಾಗುತ್ತೆ. ಇದಕ್ಕೆ ನಮ್ಮ ಪ್ರಮುಖವಾಗಿ KSSC ಅಂತ ಕರ್ನಾಟಕ ರಾಜ್ಯ ಬೀಜ ನಿಗಮ, NSC ಇದೆ. ಆ ನಂತರ ನಮ್ಮ ಖಾಸಗಿ ಸರಬರಾಜ್ದಾರ್ ಮೂಲಕ ನಾವು ಟೆಂಡರ್ ಮೂಲಕ ರೈತ ಸಂಪರ್ಕ ಕೇಂದ್ರದ ಮೂಲಕ ಬೀಜನ ವಿತರಣೆ ಮಾಡ್ತಾ ಇದೀವಿ. ನಮಗೆ ನಾನು ಈಗೇನು ಹೇಳಿದ್ದೀನಿ, ನಮಗೆ ಇಲ್ಲಿವರೆಗೆ ನಮಗೆ 26,000 ಕ್ವಿಂಟಲ್ ಬೀಜ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ದಾಸ್ತಾನು ಮಾಡಿದ್ದೀವಿ. ಯಾವುದೇ ಬೀಜದ ಕೊರತೆ ಇಲ್ಲ. ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ, 28,392 ಕ್ವಿಂಟಲು ಅಷ್ಟುದು ಬೀಜ ಲಭ್ಯ ಇದೆ. ಇನ್ನು ತೊಗರಿಯಾಗಿ ಬಂದಾಗ ಹೋದ ವರ್ಷ ನಾವು ನೆಟ್ರೋಗನ ಕಂಡಿದ್ದೀವಿ. ಅದಕ್ಕೆ ನಾವು ಈ ವರ್ಷ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಿಆರ್ಜಿ 811, ಜಿಆರ್ಜಿ 152 ಈ ಎರಡು ಬೀಜನ ಕೊಡ್ತಾ ಇದೀವಿ. ನಮ್ಗೆ 7,000 ಕ್ವಿಂಟಲ್ನಲ್ಲಿ ಸುಮಾರು ಒಂದು 6,000 ಕ್ವಿಂಟಲ್ನಷ್ಟು ಬೀಜ ಈ ಎರಡು ತಳಿಗಳನ್ನ ಕೊಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಅದನ್ನ ನಾವು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ವಿತರಣೆ ಮಾಡ್ತೀವಿ. ರೈತ ಬಾಂಧವರು ಇದರ ಉಪಯೋಗ ಪಡ್ಕೋಬಹುದು. ಇನ್ನು ಉಳಿಕಿದ ಬೀಜ ಏನಿದೆ 1,500 ಕ್ವಿಂಟಲ್, ಅದು TS3R ಬೀಜ ನಮ್ಮ ಲಭ್ಯ ಇದೆ. ರೈತ ಬಾಂಧವರು ಯಾರ ಹೊಲದಲ್ಲಿ ಹೋದ ವರ್ಷ ನೆಟೆ ರೋಗ ಕಂಡಿಲ್ಲ ಅಂತ ರೈತರು ಮಾತ್ರ TS3R ನ ಬಳಸಬಹುದು. ಅಥವಾ ಯಾರು ಹೋದ ವರ್ಷ ತೊಗರಿ ಹಾಕಿಲ್ಲ, ಜೋಳ, ಕಡ್ಲಿ, ಸಜ್ಜಿ, ಎಳ್ಳು ಏನ್ ಹಾಕೊಂಡಿರ್ತೀರಿ ಅವರು ಆ ತಳಿಯನ್ನ ಬಳಸಬಹುದು. ಬಟ್ ನನ್ನೊಂದು ಎಲ್ಲಾ ರೈತ ಬಾಂಧವರಲ್ಲಿ ವಿನಂತಿ ಇದೆ, ಈಗ ಬಿತ್ತನೆ ಕಾಲ ಇರೋದ್ರಿಂದ ತಾವು ಬೆಳೆ ಬದಲಾವಣೆ ಮಾಡುವುದು ಬಹಳಷ್ಟು ಸೂಕ್ತ. ತೊಗರಿ ಬದಲಾಗಿ ಸೋಯಾಬೀನ್ ತಗೊಳ್ಳಿ, ತೊಗರಿ ಬದಲಾಗಿ ಉದ್ದ ಹೆಸರಿ ತಗೊಳ್ಳಿ, ತೊಗರಿ ಬದಲಾಗಿ ಹತ್ತಿ, ಯಾರ ಹತ್ರ ನೀರಾವರಿ ಇದೆ ಇವನು ಮಳೆ ಆಶ್ರಿತ ಹತ್ತಿನೂ ಸಹಿತ ತಗೋಬಹುದು, ಹತ್ತಿಗೆ ಒಳ್ಳೆ ರೇಟು ಇದೆ. ಅದಲ್ಲದೇನೆ ಯಾರ ಹತ್ರ ಪೆರೆನಿಯಲ್ ನೀರ್ ಅಂದ್ರೆ ತಾವು ಬೋರ್ವೆಲ್ಲು, ಬಾವಿ ಅಥವಾ ಹೊಳೆಯಿಂದ ನೀರಿದೆ, ನಮ್ಮ ಹತ್ರ ಕಲಬುರಗಿಯಲ್ಲಿ 5 ಶುಗರ್ ಫ್ಯಾಕ್ಟರಿ ಬಂದಿದೆ, ಅದಕ್ಕಾಗಿ ತಾವು ಕಬ್ಬು ಬೆಳಿಬಹುದು, ಒಳ್ಳೆ ಆದಾಯ ಸಿಗ್ತದೆ. ಅದಕ್ಕೆ ರೈತ ಬಾಂಧವರು ಬೆಳೆ ಬದಲಾವಣೆ ಮಾಡೋದ್ರ ಬಗ್ಗೆ ಸ್ವಲ್ಪ ಬಹಳಷ್ಟು ಗಮನ ಕೊಟ್ಟು ಬೇರೆ ಬೆಳೆ ಬೆಳೆಯೋದು ಒಳ್ಳೆಯದು. ಯಾಕಂದ್ರೆ ತೊಗರಿ ನೆಟ್ ರೋಗ ಬಂದಿರೋದ್ರಿಂದ ಇದು ಮಣ್ಣಿನಿಂದ ಬರುವ ರೋಗ, ಅಷ್ಟೊಂದು ಸರಾಗವಾಗಿ ಈ ರೋಗ ಹೋಗೋದಿಲ್ಲ. ಮುಂದಿನ ಇದೇ ಈ ವರ್ಷ ಈ ರೋಗ ಬರೋ ಚಾನ್ಸಸ್ ವಿಜ್ಞಾನಿಗಳು ಹೇಳೋ ಪ್ರಕಾರ ಬಹಳಷ್ಟು ಇದೆ. ಅದಕ್ಕೆ ಅಂತ ರಿಸ್ಕ್ ಯಾಕೆ ತಗೊಳ್ಳೋದು, ನಾವು ನೀವು ಕಲಿತು ಒಂದು ಸ್ವಲ್ಪ ಬೆಳೆ ಬದಲಾವಣೆ ಮಾಡ್ಕೊಳ್ಳೋಣ ಅಂತ ನಾನು ತಮ್ಮೆಲ್ಲರಿಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೇನೆ. ಬಹಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ ಸಮತ್ ಪಾಟೀಲ್ ಅವರೇ. ನಮ್ಮ ರೈತ ಬಾಂಧವರಿಗಂತೂ ಈಗ ಸಮಾಧಾನ ಆಯಿತು, ಅವರಿಗೆ ಬೀಜಗಳ ಲಭ್ಯತೆ ಏನು ಕೊರತೆ ಇಲ್ಲ ಅನ್ನುವಂತಹ ಒಂದು ಮಾತು ಹೇಳಿದ್ರಿ, ಬಹಳ ಸಂತೋಷ. ಅದರ ಜೊತೆಗೆ ಏನು ನೆಟ್ಟರೋಗ ನಿರೋಧಕ ಶಕ್ತಿ ಇರುವಂತಹ ತಳಿಗಳನ್ನ ಸಪ್ಲೈ ಮಾಡ್ತಾ ಇದ್ದೀವಿ, ಸರಬರಾಜು ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾತು, ಇದನ್ನು ಕೂಡ ನಮ್ಮ ರೈತರು ಬಹಳ ಗಮನವಿಟ್ಟು ಇವತ್ತು ಕೃಷಿ ಮಾಡಬೇಕಾಗಿದೆ. ಅದರೊಳಗೂ ವಿಶೇಷವಾಗಿ ತಾವು ಹೇಳದಂಥದ್ದು ಕಾಲ್ಗೈ ಮಾಡಬೇಕು, ಬೆಳೆ ಪರಿವರ್ತನೆ ಮಾಡಬೇಕು. ಬೆಳೆ ಬರೀ ನಾವು ಕಾಲಾಂತರದಿಂದ ತೊಗರಿ ಬೆಳ್ಕೋತ ಬಂದಿದ್ದಕ್ಕೆ ಈ ಸಲ ಹೀಗೆ ಹಿಂದಿನ ಸಲ ನೆಟರೋಗದ ಸಮಸ್ಯೆ ಬಹಳ ದೊಡ್ಡದಾಯಿತು, ಅದಕ್ಕೆ ಇದರ ಬಗ್ಗೆ ಕಾಳಜಿ ಇರಬೇಕು. ಮತ್ತೆ ಈಗ ರಸಗೊಬ್ಬರಗಳ ಲಭ್ಯತೆ ಬಗ್ಗೆ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತೇವೆ. ಸರ್, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟಾರೆ ನಾವು ಯೋಜನೆ ಹಾಕೊಂಡಿದ್ದು 8,87,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವೇನದೆಲ್ಲ ಎಲ್ಲಾ ಬೆಳೆಗಳನ್ನು ಸೇರಿಕೊಂಡು ಬೆಳಿಬೇಕಂತ ಯೋಜನೆಯನ್ನು ಹಾಕೊಂಡಿದ್ದೀವಿ. ಈ ಒಂದು ಪ್ರದೇಶಕ್ಕೆ ನಮ್ಮ ಮುಂಗಾರು ಹಂಗಾಮಿನಗೆ ಸುಮಾರುವಾಗಿ ನಮ್ಮ ಹತ್ರ 76,648 ಮೆಟ್ರಿಕ್ ಟನ್ ರಸಗೊಬ್ಬರ ಬೇಕಾಗುತ್ತೆ. ಎಲ್ಲಾ ರಸಗೊಬ್ಬರ ಹೇಳಿಕೊಂಡು ಪ್ರಮುಖವಾಗಿ ನಮಗೆ ಯೂರಿಯಾ 23,000 ಮೆಟ್ರಿಕ್ ಟನ್ನು, ಡಿಎಪಿ 27,000 ಮೆಟ್ರಿಕ್ ಟನ್ನು, ಕಾಂಪ್ಲೆಕ್ಸ್ 21,500 ಮೆಟ್ರಿಕ್ ಟನ್, ಈ ರೀತಿಯಾಗಿ ನಮಗೆ 76,648 ಮೆಟ್ರಿಕ್ ಟನ್ ರಸಗೊಬ್ಬರದ ಅವಶ್ಯಕತೆ ಇದೆ. ಸೊ ಇಷ್ಟು ರಸಗೊಬ್ಬರದ ಅವಶ್ಯಕತೆ ಇದ್ದಾಗ ನಾವು ಈಗಾಗಲೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 73,000 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ದಾಸ್ತಾನು ಮಾಡಿದ್ದೀವಿ. ಅಂದ್ರೆ ಮಾರ್ಚ್ ಅಂತ್ಯಕ್ಕೆ 40,000 ಮೆಟ್ರಿಕ್ ಟನ್ ಇತ್ತು ನಮ್ಮ ಹತ್ರ, 27,000 ಮೆಟ್ರಿಕ್ ಟನ್ ನಮ್ಮ ಹತ್ರ ರಸಗೊಬ್ಬರ ಬಂತು, ಇನ್ನೊಂದು 5,000 ಮೆಟ್ರಿಕ್ ಟನ್ ಪೈಪ್ಲೈನ್ ನಲ್ಲಿ ಇದೆ, ಅಂದ್ರೆ ಟ್ರಾನ್ಸಿಟ್ ನಲ್ಲಿದೆ, ಅದು ಬರುತ್ತೆ. ಈ 73,000 ಮೆಟ್ರಿಕ್ ಟನ್ ನಲ್ಲಿ 15,000 ಮೆಟ್ರಿಕ್ ಟನ್ ರಸಗೊಬ್ಬರ ರೈತ ಬಾಂಧವರು ಖರೀದಿ ಮಾಡಿ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ ಏಪ್ರಿಲ್ ಮೇ ಜೂನ್ ಮೊದಲನೇ ವಾರದಲ್ಲಿ. ಈಗ ನಮ್ಮ ಹತ್ರ ಲಭ್ಯ ಇರೋದ್ರ 58,000 ಮೆಟ್ರಿಕ್ ಟನ್ ಇದೆ ರಸಗೊಬ್ಬರ. 58,000 ಮೆಟ್ರಿಕ್ ಟನ್ ರಸಗೊಬ್ಬರ ನಮ್ಮ ಹತ್ರ ಏನ್ ದಾಸ್ತಾನ್ ಇದೆ, ಅದರಲ್ಲಿ ಶೇಕಡ 60% ರಸಗೊಬ್ಬರ ಡೀಲರ್ಸ್ ಹತ್ರ ಇದೆ, ಎಲ್ಲಾ ಖಾಸಗಿ ಮಾರಾಟಗಾರರ ಹತ್ರ ಇದೆ. ಉಳಿಕಿದ್ದು ಇನ್ನೊಂದು 40% ರಸಗೊಬ್ಬರ ನಮ್ಮಲ್ಲಿ 7,000 ಮೆಟ್ರಿಕ್ ಟನ್ ನಮ್ಮಲ್ಲಿ ಬಫರ್ ಸ್ಟಾಕ್ ನಲ್ಲಿದೆ, ಮ್ಯಾನುಫ್ಯಾಕ್ಚರ್ ಹತ್ರ ಇದೆ, ಮತ್ತೆ ಡಿಸ್ಟ್ರಿಬ್ಯೂಟರ್ ಹತ್ರ ಇದೆ. ಸೊ ಈಗ ಅವ್ರ ಹತ್ರ ಖಾಸಗಿ ಡೀಲರ್ಸ್ ಹತ್ರ ಸೇಲ್ ಆದಂಗೆ ನಾವು ಡಿಸ್ಟ್ರಿಬ್ಯೂಟರ್ ಮತ್ತೆ ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಅವರಿಗೆ ನಾವು ಸರಬರಾಜು ಮಾಡ್ತಾ ಹೋಗ್ತೀವಿ. ನಮ್ಮ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ 76,000 ಮೆಟ್ರಿಕ್ ಟನ್ ಸೆಪ್ಟೆಂಬರ್ ತನ ಬೇಕಾಗಿದೆ. ನಮ್ಮಲ್ಲಿ ಜೂನ್ ನಲ್ಲಿ 73,000 ಮೆಟ್ರಿಕ್ ಟನ್ ಗೊಬ್ಬರ ಬಂದಿದೆ. ಅಂದ್ರೆ ನಮ್ಮ ಹತ್ರ ಸಫಿಶಿಯಂಟ್ ಸಪ್ಲೈ ಇದೆ ರಸಗೊಬ್ಬರದ್ದು. ಯಾವುದೇ ರೈತರು ಆತಂಕ ಕಳಗಾಡುವ ಅವಶ್ಯಕತೆ ಇಲ್ಲ. ಯಾರಾದ್ರೂ ಇಲ್ಲ ಗೊಬ್ಬರ ಇಲ್ಲ ಹೆಚ್ಚಿಗೆ ರೇಟಿಗೆ ಮಾರ್ತಾರೆ, ಏನೇನೋ ಯೂರಿಯಾ 266 ರೂಪಾಯಿ ಚೀಲ ಇದೆ, 1350 ರೂಪಾಯಿ ಡಿಎಪಿ ಚೀಲ ಇದೆ, ಯಾರು ಹೆಚ್ಚಿಗೆ ರೇಟ್ ತೋತಾರೆ, ಕಾಟನ್ 853 ರೂಪಾಯಿ ಒಂದ್ ಪ್ಯಾಕೆಟ್ ಇದೆ. ದಯವಿಟ್ಟು ಯಾರಾದ್ರೂ ಡೀಲರ್ ತಮಗೆ ಮೋಸ ಮಾಡ್ತಾ ಇದ್ರೆ, ಹೆಚ್ಚಿಗೆ ರೇಟ್ ತಗೋತಾ ಇದ್ರೆ, ದಯವಿಟ್ಟು ನಾವು ವಿನಂತಿ ಮಾಡ್ತೀನಿ ರೈತರಿಗೆ, ನಮ್ಮ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಯವರಿಗೆ ಸಂಪರ್ಕ ಮಾಡ್ರಿ. ನಾವು ಯಾವುದೇ ರೀತಿಯ ಕಾಳಜಿ ತೋರಿಸದೆ ಅವ್ರ ಮೇಲೆ ಆಕ್ಷನ್ ತಗೋತೀವಿ. ಡೀಲರ್ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ, ಅವ್ರ ಮೇಲೆ ಆಕ್ಷನ್ ತಗೋತೀವಿ ಅಂತ ನಾನು ಕಟ್ಟುನಿಟ್ಟಾಗಿ ತಮ್ಮ ಎದುರು ಹೇಳಕ್ ಇಷ್ಟಪಡ್ತೀನಿ. ಮತ್ತು ನಾನು ಈ ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ನಿನ್ನೆ ನಾವು ಮೀಟಿಂಗ್ ಮೊನ್ನೆ ನಾವು ಸಭೆ ಜರುಗಿಸಿದಾಗ